ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಮೌಸಮ ಕೀ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹೀ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯೀ ಕೇ ಬಾದ್ ಭೀ ಭಾಯೀ. ಹಾಂ, ರಿಣೀ ಯಾ ಅರಿಣೀ, ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ, ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋ हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಡಿತ, ನಂತರ ಮೆಣಸಿನಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಸಿ ಬೊಮ್ಮೇಶ್ ಅವರೊಂದಿಗೆ ಸಂದರ್ಶನ, ನಂತರ ಕುಂಬಾರಿಕೆ ವೃತ್ತಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ರಸ್ತೆ ಮಾಕುಂಟೆ ಗ್ರಾಮದ ಕೃಷಿಕ ಕೆಎಸ್ ಮಾರುತಿ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ, ಪೇಟೆ ಧಾರಣೆ ಮತ್ತು ಜನಪದ ಗೀತೆಗಳನ್ನು ಕೇಳುವಿರಿ. ಎಲ್ಲ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೇರೂರೆ, ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತಿನ ಈರುಳ್ಳಿಯಲ್ಲಿ ಸುಧಾರಿತ ತಳಿಗಳು ಹಾಗೂ ಅದರ ಬೀಜೋಪಚಾರದ ಕ್ರಮಗಳ ಬಗ್ಗೆ ಕುರಿತು ನಾವು ಅವಲೋಕನ ಮಾಡೋಣ. ನಮ್ಮ ರೈತರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮೊದಲಿಂದಲೂ ಕೂಡ ಈರುಳ್ಳಿಯನ್ನು ಬೆಳೀತಾ ಬಂದಿದ್ದಾರೆ. ಸೊ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ನಾವು ಎದುರು ನೋಡ್ತಾ ಇದ್ದೀವಿ. ಸೊ ಪ್ರಮುಖವಾಗಿ ತಳಿಗಳ ಲಭ್ಯತೆ ಇರದೇ ಇರೋದು, ಮೊಳಕೆ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇರೋದು, ಕೌಟ್ ಬರ್ತಕ್ಕಂಥ ಸಮಸ್ಯೆ ಇರುವುದು, ಹಾಗೂ ಇಳುವರಿಯಲ್ಲಿ ಕುಂಠಿತ ಆಗ್ತಾ ಇರೋದ ಸಮಸ್ಯೆಗಳನ್ನು ನಾವು ಈ ರೈತರ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಸಾಕಷ್ಟು ಸುಧಾರಿತ ವೈಜ್ಞಾನಿಕ ಪದ್ಧತಿಗಳನ್ನು ರೈತರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಸುಧಾರಿತ ತಳಿಗಳ ಬಳಕೆಗಳು ಕೂಡ ನಾವು ಸಾಕಷ್ಟು ಅವರಿಗೆ ತರಬೇತಿ ಮೂಲಕ ಇರ್ಬೋದು, ಪ್ರಾತ್ಯಕ್ಷತೆ ಮೂಲಕ ನಾವು ರೈತರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ, ಲೋಕಲ್ ತಳಿಗಳಿಗೆ ಬೆಳೀತಾ ಇದ್ದಾರೆ. ಸೊ ಸತಾರ ಗರ್ವ ಅಂತೇಳಿ ಲೋಕಲ್ ತಳಿಗಳನ್ನು ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಈ ಪ್ರೈವೇಟ್ ಕಂಪ್ನಿ ಬೀಜಗಳನ್ನು ಕೂಡ ಬೆಳೀತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ಪ್ರಮುಖವಾಗಿ ನಾವು ನೋಡಿದಂಗೆ ಇಳುವರಿಯಲ್ಲಿ ಭಾಳಷ್ಟು ವ್ಯತ್ಯಾಸ ಕಾಣ್ತಾ ಇದ್ದೀವಿ, ರೋಗಗಳ ಬಾಧೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕೆಲವೊಂದು ಸುಧಾರಿತ ತಳಿಗಳನ್ನು ನಾವು ಇಲ್ಲಿ ಈರುಳ್ಳಿಯಲ್ಲಿ ಬಳಸಬೇಕಾಗತ್ತೆ. ಸೊ ಪ್ರಮುಖವಾಗಿ ಈ ಭೀಮಾ ಸೂಪರ್ ಅಂತ ತಳಿ ಇದೆ, ಅದು ಮುಂಗಾರಿಗೆ ಹಾಗೂ ತಡ ಮುಂಗಾರಿಗೆ ಬಹಳ ಸೂಕ್ತವಾದಂಥ ತಳಿಯಾಗಿದೆ. ಅದ್ರ ಜೊತೆಗೆ ಹಿಂಗಾರಿಗೆ ಭೀಮಾ ಶಕ್ತಿ ಅಂತ ಇದೆ. ಇವು ಎರಡು ತಳಿಗಳು ಬಳ್ಳೊಳ್ಳಿ ಮತ್ತು ಈರುಳ್ಳಿ ಸಂಶೋಧನಾ ಸಂಸ್ಥೆ ಮಹಾರಾಷ್ಟ್ರದಿಂದ ಬಿಡುಗಡೆ ಆದ ತಳಿ. ಈಗಾಗಲೇ ನಮ್ಮ ರೈತರ ತಾಕಗಳಲ್ಲಿ ಪರಿಚಯ ಆಗಿದೆ, ರೈತರು ಕೂಡ ಬೆಳೀತಾ ಇದ್ದಾರೆ. ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ, ಸೊ ಅವರು ಕೂಡ ಸಾಕಷ್ಟು ಈರುಳ್ಳಿಯಲ್ಲಿ ಸಂಶೋಧನೆ ನಡೆಸಿ ಸುಧಾರಿತ ತಳಿಗಳನ್ನ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಮೊದಲು ಕಲ್ಯಾಣ್ ಎಂಬ ತಳಿ ಬಹಳಷ್ಟು ಪ್ರಚಲಿತದಲ್ಲಿ ಇತ್ತು, ಇತ್ತೀಚೆಗೆ ಈ ಅರ್ಕ ಭೀಮ್ ಅಂತ ಬಂದಿದೆ. ಆಮೇಲೆ ಅದ್ರ ಜೊತೆಗೆ ಏನ್ ಮಾಡ್ತಾ ಇದೀವಿ, ನಮ್ಮ ಸಂಶೋಧನಾ ಸಂಸ್ಥೆಯವರು ಹೆಸರುಘಟ್ಟದಿಂದ ಹೈಬ್ರಿಡ್ ತಳಿಗಳು ಕೂಡ ಪರಿಚಯ ಮಾಡ್ತಾ ಇದ್ದಾರೆ. ಸೊ ಅರ್ಕ ಕೀರ್ತಿಮಾನ್ ಅಂತಿದೆ, ಲಾಲಿಮಾಲ್ ಅಂತಿದೆ. ಸೊ ನಾನು ಈಗೇನು ಹೇಳಿದಿಲ್ಲ, ಸುಧಾರಿತ ತಳಿಗಳು ಈಗಾಗಲೇ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಹಾಗೂ ಪುಣೆದಲ್ಲಿ ಕೂಡ ಲಭ್ಯತೆ ಇದೆ. ಈಗಾಗಲೇ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ರೈತರಿಗೆ ಉತ್ತಮವಾದ ತಳಿಗಳ ಬೀಜಗಳನ್ನು ಕೊಡ್ಲಿಕ್ಕೆ ಕೂಡ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಕಾಂಟ್ಯಾಕ್ಟ್ ಫಾರ್ಮರ್ಸ್ನಲ್ಲಿ ಈ ಬೀಜಗಳ ಲಭ್ಯತೆ ಇದೆ. ಸೊ ರೈತರು ಕೂಡ ಈ ಭೀಮಾ ಸೂಪರು, ಭೀಮಾ ಶಕ್ತಿ, ಅದ್ರ ಜೊತೆಗೆ ಭೀಮಾ ಡಾರ್ಕ್ ರೆಡ್ ಅಂತ ಒಂದು ಹೊಸ ತಳಿ ಬಂದಿದೆ, ಅರ್ಕ ಕಲ್ಯಾಣ ಇರ್ಬೋದು. ಸೊ ಈ ತಳಿಗಳ ನಿಮಗೇನಾದರೂ ಬೇಡಿಕೆ ಇತ್ತಪ್ಪ ಅಂದರೆ ಸಮೀಪದಲ್ಲಿರ್ತಕ್ಕಂಥ ನಮ್ಮ ಕೃಷಿ ವಿಜ್ಞಾನಕ್ಕಿಂತ ಸಂಪರ್ಕಿಸಬಹುದು. ತಮಗೆ ಬೇಕಾದಂಥ ತಳಿಗಳನ್ನು ನಾವು ರೈತರಿಂದಲೇ ನೇರವಾಗಿ ಖರೀದಿ ಮುಖಾಂತರ ತಮಗೆ ಪರಿಚಯ ಮಾಡಿಕೊಡ್ತೀವಿ. ಸೊ ಈ ತಳಿಗಳನ್ನು ತಾವು ಮುಂಗಾರಿನ ಹಂಗಾಮದಲ್ಲಿ ಬಳಸಿ ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ಬಹುದು. ಈಗಾಗಲೇ ಹೇಳಿದಂಗೆ ಈ ತಳಿಗಳು ಅಧಿಕ ಇಳುವರಿ ಕೊಡ್ತಕ್ಕಂಥ ಕ್ಷಮತೆ ಹೊಂದಿದ್ದಾವೆ. ಅದರ ಜೊತೆಗೆ ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಕಡಿಮೆ ಮಾಡ್ತಕ್ಕಂಥ ತಳಿಗಳಾಗಿದ್ದಾವೆ. ಯಾಕೆ ನಾನು ಸುಧಾರಿತ ತಳಿಗಳನ್ನು ಬಳಸಬೇಕು, ಯಾಕೆ ನಾನು ಲೋಕಲ್ ತಳಿಗಳನ್ನು ಮಾಡಬಾರ್ದೆಂಬ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ರೈತರ ಮಟ್ಟದಲ್ಲಿ ತಳಿಗಳಾಗಿ ಬೀಜ ಮಾಡಬೇಕಾದ್ರೆ ನಾವು ವೈಜ್ಞಾನಿಕ ರೀತಿಯಲ್ಲಿ ಬೀಜ ಮಾಡಿರ್ತೀವಿ. ಗಡ್ಡೆಗಳ ಆಯ್ಕೆ ಇರ್ಬೋದು, ಹಂಗಾಮಿನಲ್ಲಿ ಇರ್ಬೋದು, ಹಂಗಾಮಿನಗನುಸ್ಕೋರವ ತಳಿಗಳನ್ನು ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಸೊ ಈ ರೀತಿ ವೈಜ್ಞಾನಿಕ ಹಂತದಲ್ಲಿ ನಾವು ಬೀಜೋತ್ಪಾದನೆ ಮಾಡೋದ್ರಿಂದ ನಮಗೆ ವಾಣಿಜ್ಯ ದೃಷ್ಟಿಯಿಂದಲೇ ನಾವು ಏನಾದರೂ ಬೆಳೀತಾ ಇರ್ತೀವಿ ಆ ಹಂತದಲ್ಲಿ ಯಾವುದೇ ರೀತಿ ಬೆರಕೆಗಳು ಬರೋದಿಲ್ಲ, ಉತ್ಕೃಷ್ಟವಾಗಿ ಗಡ್ಡೆಗಳು ಬರ್ತವೆ, ರೈತರು ಕೂಡ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೋದು. ಸೊ ಲೋಕಲ್ ತಳಿಗಳು ಬೆಳೆಸಿದ್ದಾದರೆ ಅವು ಇಳುವರಿಯಲ್ಲಿ ಅಷ್ಟು ಕ್ಷಮತೆ ಇರೋದಿಲ್ಲ. ಸೊ ಸಾಕಷ್ಟು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇರ್ತವೆ. ಆಮೇಲೆ ಯೂನಿಫಾರ್ಮಿಟಿ ಇರಲ್ಲ. ಸೊ ಕೆಲವೊಂದು ಚೆನ್ನಾಗಿ ಇಳುವರಿ ಬರುತ್ತೆ, ಕೆಲವೊಂದು ಚೆನ್ನಾಗಿ ಇಳುವರಿ ಬರೋದಿಲ್ಲ. ಅವೈಜ್ಞಾನಿಕ ಪದ್ಧತಿಯಲ್ಲಿ ರೈತರಿಗೆ ಗೊತ್ತಿರದೇ ಹಂತದಲ್ಲಿ ಬೀಜ ಮಾಡಿರ್ತಾರೆ. ಸಾಕಷ್ಟು ಸಮಸ್ಯೆಗಳು ಈ ಲೋಕಲ್ ತಳಿಗಳಿದ್ದಾವೆ. ರೈತರು ಈ ಸುಧಾರಿತ ತಳಿಗಳನ್ನು ಬಳಸಿಕೊಂಡು ತಾವು ಹೆಚ್ಚಿನ ಇಳುವರಿ ಪಡ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9972714647. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಈಗ ಮೆಣಸಿನಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಸಿ ಬೊಮ್ಮೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೆಣಸಿನಕಾಯಿ ಬೆಳೆಯ ಸುಧಾರಿತ ಒಂದು ಬೇಸಾಯ ಕ್ರಮಗಳ ಬಗ್ಗೆ ತಿಳಿಯೋಣ. ಅಂದ್ರೆ ಒಂದು ಬೆಳೆಯ ಪರಿಚಯ, ಅದರ ತಳಿಗಳು ಯಾವವು, ಯಾವ ರೀತಿ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಆಮೇಲೆ ಅದರಲ್ಲಿ ಒಳ್ಳೆ ಇಳುವರಿ ಪಡಬೇಕಂದ್ರೆ ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ಅದರಲ್ಲಿ ಬರುವಂತಹ ಪ್ರಮುಖ ರೋಗ ಮತ್ತು ಕೀಟಗಳು ಅವುಗಳನ್ನು ಹೇಗೆ ಒಂದು ಹತೋಟಿ ಮಾಡಬಹುದು, ನಂತರ ಕೊನೆಯದಾಗಿ ಈ ಕಟಾವು ಹೇಗೆ ಮಾಡಿದ್ರೆ ನಾವು ಬೆಳೆದಂತ ಬೆಳೆಯನ್ನ ಒಳ್ಳೆ ರೇಟಿಗೆ ಮಾರಬಹುದು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತ ಬೊಮ್ಮೇಶ್ ಅವರು. ನಮಸ್ಕಾರ ಬೊಮ್ಮೇಶ್ ಅವರಿಗೆ. ನಮಸ್ತೆ ಸರ್. ಸರ್, ಈಗ ಮೆಣಸಿನಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡಿಕೊಡಿ. ಯಾಕಂದ್ರೆ ನಮ್ಮ ಭಾಗದಲ್ಲೂ ಸಾಕಷ್ಟು ಮೆಣಸಿನಕಾಯಿ ಬೆಳೀತಾರೆ, ಅದರಲ್ಲಿ ಹೆಚ್ಚಾಗಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಜಾಸ್ತಿ ಬೆಳೀತಾರೆ, ಕೆಲವರೆಲ್ಲ ಒಣ ಮೆಣಸಿನಕಾಯಿನೂ ಬೆಳೀತಾರೆ. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಒಳ್ಳೆ ಇಳುವರಿ ಪಡಿಬೇಕು, ಒಳ್ಳೆ ಲಾಭದಾಯಕವಾಗಿ ಬೆಳೆ ಮಾಡಬೇಕು ಅಂದ್ರೆ ಏನೇನು ಒಂದು ಕ್ರಮಗಳನ್ನು ಅನುಸರಿಸಬೇಕು, ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡಿ. ಈಗ ಮೊದಲಿಗೆ ತಾವು ಈ ಮೆಣಸಿನಕಾಯಿ ಬೆಳೆಯ ಒಂದು ಪರಿಚಯ ಮಾಡಿಕೊಟ್ರೆ ಅನುಕೂಲ ಅಂತ. ಈ ಮೆಣಸಿನಕಾಯಿ ಒಂದು ಪ್ರಮುಖ ತರಕಾರಿ ಬೆಳೆಯಾಗಿರ್ತದೆ. ಇದನ್ನು ನಾವು ಹಸಿ ಮೆಣಸಿನಕಾಯಿ ಮತ್ತು ಒಣ ಮೆಣಸಿನಕಾಯಿ ಎರಡೂ ಒಂದು ವಿಧದಲ್ಲಿ ನಾವು ಬೆಳೀತಾ ಹೋಗ್ತೀವಿ. ನೀವು ರೈತರು ಸಾಮಾನ್ಯವಾಗಿ ಈ ಮೆಣಸಿನಕಾಯಿನ ಹಸಿ ಮೆಣಸಿನಕಾಯಿಗೋಸ್ಕರ ಬೆಳೀತೀರಾ. ಹಲವು ಟೈಮಲ್ಲಿ ಏನಾಗುತ್ತೆ, ನಿಮಗೆ ಹಸಿ ಮೆಣಸಿನಕಾಯಿಗೆ ಒಳ್ಳೆ ಬೆಲೆ ಸಿಗುವುದಿಲ್ಲ ಮಾರುಕಟ್ಟೆಯಲ್ಲಿ. ಆ ಟೈಮಲ್ಲಿ ನೀವು ಅದನ್ನು ಒಣ ಮೆಣಸಿನಕಾಯಿಯಾಗಿ ಉಪಯೋಗಿಸಬಹುದು. ಒಣ ಮೆಣಸಿನಕಾಯಿಯಾಗಿ ಅದನ್ನು ಸೋಲಾರ್ ಡ್ರೈಯರ್ಗಳಿದ್ದಾವೆ, ಅದನ್ನು ಒಣಗಿಸಿ ನೀವು ಸ್ವಲ್ಪ ದಿನ ನೀವು ಅದನ್ನು ಸ್ಟೋರ್ ಮಾಡಿ ಮಾರುಕಟ್ಟೆಯಲ್ಲಿ ಒಂದು ಉತ್ತಮವಾದ ಬೆಲೆ ಸಿಕ್ಕಿದಾಗ ನೀವು ಅದನ್ನು ನೀವು ಮಾರಾಟ ಮಾಡಬಹುದು. ಈ ಒಂದು ಮೆಣಸಿನಕಾಯಿ ಬೆಳೆಯು ಖುಷ್ಕಿ ಮತ್ತು ನೀರಾವರಿ ಎರಡೂ ಒಂದು ಜಮೀನಿನಲ್ಲಿ ಅತ್ಯುತ್ತಮವಾಗಿ ಬೆಳೆಯಬಹುದು. ನಮ್ಮಲ್ಲಿ ಈ ಚಿತ್ರದುರ್ಗ ಭಾಗ ಮತ್ತು ಈ ನಾರ್ತ್ ಕರ್ನಾಟಕದ ಡ್ರೈಲ್ಯಾಂಡ್ ನಾವೇನು ಒಂದು ಒಣ ಪ್ರದೇಶ ಅಂತ ಕರಿತೀವಿ, ಅಲ್ಲಿ ಇದು ಒಂದು ಸೂಕ್ತವಾದ ಬೆಳೆಯಾಗುತ್ತದೆ. ಈ ಮೆಣಸಿನಕಾಯಿ ಪೋಷಕಾಂಶಗಳಾದ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಮತ್ತು ಈ ಒಂದು ಮೆಣಸಿನಕಾಯಿ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಒಂದು ಕ್ಯಾಶ್ ಕ್ರಾಪ್ ಅಂದ್ರೆ ಒಂದು ಹಣವನ್ನು ಚೆನ್ನಾಗಿ ಅರ್ನ್ ಮಾಡುವ ಗಳಿಸುವಂತಹ ಒಂದು ಬೆಳೆಯಾಗಿರುತ್ತದೆ. ಮೆಣಸಿನಕಾಯಿಯನ್ನ ಎರಡು ರೀತಿಯಾಗಿ ಬೆಳೆಯಬಹುದು, ಅಂದ್ರೆ ಒಣ ಮೆಣಸಿನಕಾಯಿ ಆಗಿ ಮಾಡಬಹುದು, ಹಸಿ ಮೆಣಸಿನಕಾಯಿಯನ್ನು ನಾವು ಬೆಳಿಬಹುದು ಅಂತ ತಾವು ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ರೈತರು ಬೆಳೀತಾರೆ, ನಮ್ಮ ಭಾಗಕ್ಕೆ ಸೂಕ್ತವಾದಂತ ಒಂದು ತಳಿಗಳು ಯಾವ್ಯಾವ ಇದಾವೆ ಮೆಣಸಿನಕಾಯಿಯಲ್ಲಿ ಅಂತ ಹೇಳ್ತೀರಾ? ನಾನಾಗಲೇ ಹೇಳಿದಾಗೆ ಇದು ಒಂದು ಕರ್ನಾಟಕದ ಒಣ ಪ್ರದೇಶವಾಗಿರುತ್ತದೆ. ಅದರಲ್ಲಿ ಇಲ್ಲಿ ಪ್ರಮುಖವಾಗಿ ಬೆಳೆಯುವುದು ಬ್ಯಾಡಗಿ ಕಡ್ಡಿ. ಈ ಬ್ಯಾಡಗಿ ಕಡ್ಡಿ ಮಳೆಗಾಲದಲ್ಲಿ ತುಂಬಾ ಅತ್ಯುತ್ತಮವಾಗಿ ಬರುತ್ತದೆ, ಮತ್ತು ಇದು ಬೇಸಿಗೆಗೆ ಅಷ್ಟು ಒಂದು ಒಳ್ಳೆ ತಳಿ ಅಲ್ಲ. ಈ ಬೇಸಿಗೆಯಲ್ಲಿ ಏನಾಗುತ್ತೆ, ಇದು ನಿಮಗೆ ಮುರುಟು ರೋಗ ಅಂತ ಒಂದು ವೈರಸ್ಸಿಂದ ಬರುವ ರೋಗಕ್ಕೆ ಬೇಗ ತುತ್ತಾಗ್ತದೆ, ಅದರಿಂದ ಇಳುವರಿ ಕಮ್ಮಿ ಆಗುತ್ತದೆ. ಇನ್ನೊಂದು ಒಂದು ತಳಿ ಅಂತಂದ್ರೆ ಬ್ಯಾಡಗಿ ಡಬ್ಬಿ. ಇವೆಲ್ಲ ಲೋಕಲಲ್ಲಿ ಬೆಳೆಯುವಂತಹ ಒಂದು ತಳಿಗಳು. ಬ್ಯಾಡಗಿ ಡಬ್ಬಿ ಕೂಡ ಇದು ನಿಮಗೆ ಒಂದು 10-15 ಕ್ವಿಂಟಲ್ ವರೆಗೆ ನಿಮಗೆ ಇಳುವರಿ ಬರುತ್ತದೆ. ಬ್ಯಾಡಗಿ ಡಬ್ಬಿ ಏನಂತಂದ್ರೆ ಇದು ಕಲರ್ ಎಕ್ಸ್ಟ್ರಾಕ್ಷನ್ ಒಲಿಯೋರೆಸಿನ್, ಅದರಿಂದ ಬಣ್ಣವನ್ನು ತೆಗೆಯೋದಿಕ್ಕೆ ಬಹಳ ಉಪಯೋಗಿಸ್ತಾರೆ. ಅದನ್ನ ಬಿಟ್ಟರೆ ಲೋಕಲ್ ತಳಿಗಳು ಸಂಕೇಶ್ವರ, ಚಿಂಚೋಳ್ಳಿ ಇವೆಲ್ಲ ಲೋಕಲ್ ಸಾಮಾನ್ಯವಾಗಿ ಬೆಳೆಯುವ ತಳಿಗಳು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಹೆಸರ್ಘಟ್ಟ ಬೆಂಗಳೂರಿನಲ್ಲಿದೆ. ಅವರು ಒಂದಷ್ಟು ಸಂಕರಣ ತಳಿಗಳನ್ನ ಅಭಿವೃದ್ಧಿ ಮಾಡಿರ್ತಾರೆ. ಅದರಲ್ಲಿ ಈಗ ರೀಸೆಂಟ್ ಒಂದು ಸಂಕರಣ ತಳಿಗಳಂದ್ರೆ ಅರ್ಕ ಗಗನ್, ತಾನ್ವಿ, ಸಾನ್ವಿ, ಅರ್ಕ ಯಶಸ್ವಿ, ಅರ್ಕ ಮೇಘನ, ಶ್ವೇತ, ಅರಿತ, ಖ್ಯಾತಿ. ಇವೆಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ 40-45 ಟನ್ ವರೆಗೆ ಹಸಿ ಮೆಣಸಿನಕಾಯಿ ಮತ್ತು 5-6 ಟನ್ ವರೆಗೆ ಒಣಮೆಣಸಿನಕಾಯಿಯನ್ನು ನಾವು ಈ ಒಂದು ತಳಿಗಳಿಂದ ತೆಗಿಬಹುದು. ಈ ತಳಿಗಳು ನಾನಾಗಲೇ ಹೇಳಿದಂಗೆ ಮುರುಟು ರೋಗಕ್ಕೆ ಪ್ರತಿರೋಧ ಶಕ್ತಿಯನ್ನು ಹೊಂದಿರುತ್ತವೆ, ಮತ್ತು ಈ ತಳಿಗಳು ಈ ನಮ್ಮ ಕರ್ನಾಟಕ ಭಾಗಕ್ಕೆ ತುಂಬಾ ಚೆನ್ನಾಗಿ ಬೆಳೆಯುವಂತಹ ತಳಿಗಳಾಗಿರ್ತವೆ. ಇವು ಒಂದು 75-80 ದಿನಕ್ಕೆ ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಸರಾಸರಿ 40-45 ಟನ್ ವರೆಗೆ ನೀವು ಕಾಯನ್ನು ತೆಗಿಬಹುದು. ಇಲ್ಲಿ ಒಂದಷ್ಟು ತಳಿಗಳು ನಿಮ್ಗೆ ಒಣಮೆಣಸಿನಕಾಯಿಗೂ ತುಂಬಾ ಒಂದು ಸೂಕ್ತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ವಿಶ್ವವಿದ್ಯಾಲಯ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಅಥವಾ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರ್ಘಟ್ಟ ಬೆಂಗಳೂರು ಮತ್ತು ಬೀಜ ಎಲ್ಲಿ ಸಿಗುತ್ತೆ ಎಲ್ಲಾ ಮಾಹಿತಿಗಳನ್ನು ನೀವು ಸಿಗುತ್ತೆ. ಈ ಮೆಣಸಿನಕಾಯಿ ಬೆಳೆ ಸರಿಯಾಗಿ ಅಂದ್ರೆ ಒಳ್ಳೆ ಇಳುವರಿ ಪಡಿಬೇಕು, ಒಳ್ಳೆ ಲಾಭದಾಯಕವಾಗಿ ಬೆಳೆ ಮಾಡಬೇಕಂದ್ರೆ ಏನು ಒಂದು ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? ಮೊದಲಿಗೆ ಒಂದು ಬೆಳೆ ಅಂತಂದ್ರೆ ಅದಕ್ಕೆ ಬೇಕಾದ ಮಣ್ಣು. ಈ ಬೆಳೆ ನಿಮ್ಗೆ ಮರಳು ಮಿಶ್ರಿತ, ಕಪ್ಪು ಮತ್ತು ಕೆಂಪು ಗೋಡು ಮಣ್ಣು, ಒಂದು ಸೂಟೆಬಲ್ ಮಣ್ಣು ಅಂತ ಹೇಳ್ಬಹುದು ಈ ಬೆಳೆಗೆ. ಮತ್ತೆ ಬಿತ್ತನೆಯ ಕಾಲ ನಿಮ್ಗೆ ಮೇ ಜೂನು ಒಳ್ಳೆ ಬಿತ್ತನೆಯ ಕಾಲ. ಇದರಲ್ಲಿ ಎಲ್ಲಾ ರೈತರು ಕೂಡ ಕಾಮನ್ ಆಗಿ ಈ ಒಂದು ಸೀಸನ್ ಅಲ್ಲಿ ಬೆಳೀತಾರೆ ಈ ಒಂದು ಕಾಲದಲ್ಲಿ. ಮತ್ತೆ ನೀರಾವರಿ ಏನಾದ್ರೂ ನಿಮ್ಗೆ ಸೌಲಭ್ಯ ಇತ್ತು ಅಂತಂದ್ರೆ ನೀವು ಅಕ್ಟೋಬರ್ ನವೆಂಬರ್ ನಲ್ಲೂ ಕೂಡ ಒಂದು ಬೆಳೆ ತಗೋಬಹುದು, ಅಥವಾ ಜನವರಿ ಫೆಬ್ರವರಿಯೂ ಕೂಡ ಅದು ಒಂದು ಇನ್ನೊಂದು ಬೆಳೆ ತಗೊಳ್ಳಕ್ಕೆ ಸೂಕ್ತ. ಈ ಜನವರಿ ಫೆಬ್ರವರಿಯಲ್ಲಿ ನೀವು ಬೆಳೆ ತಗೋಬೇಕು ಅಂತಂದ್ರೆ ಬೇಸಿಗೆಯಲ್ಲಿ ನಿಮ್ಗೆ ಬೆಳೆ ಸಿಗುತ್ತೆ. ಈ ಬೇಸಿಗೆಯಲ್ಲಿ ಬೆಳೆ ಸಿಗುವ ಟೈಮ್ ಅಲ್ಲಿ ನಿಮ್ಗೆ ಮುರುಟು ರೋಗ ತುಂಬಾ ಜಾಸ್ತಿ ಆಗುತ್ತೆ, ಮತ್ತೆ ಹಣ್ಣು ಕೊಳೆಯುವ ರೋಗ ಇವೆಲ್ಲ ಜಾಸ್ತಿ ಆಗೋದ್ರಿಂದ ನೀವು ಒಂದು ಸಂಕರಣ ತಳಿಗಳು, ಮುರುಟು ರೋಗಕ್ಕೆ ಪ್ರತಿರೋಧ ಶಕ್ತಿ ಇರುವಂತಹ ಸಂಕರಣ ತಳಿಗಳನ್ನ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ತದನಂತರ ನಿಮ್ಗೆ ಸಂಕರಣ ತಳಿಗಳನ್ನ ಉಪಯೋಗಿಸಿದ್ರೆ ಒಂದು ಹೆಕ್ಟೇರ್ ಅಂದ್ರೆ 2.5 ಎಕರೆ ಜಮೀನಿಗೆ ಒಂದು 250 ಗ್ರಾಂ ಅಷ್ಟು ಬೀಜ ಸಾಕಾಗ್ತದೆ. ನೀವು ಅದನ್ನ ಸಸಿ ಮಡಿಗಳು ಮಾಡಿಕೊಂಡ್ರು ಅಥವಾ ಪ್ರೋಟ್ರೇಗಳನ್ನ ಉಪಯೋಗಿಸ್ಕೊಂಡು ನೀವು ಸಸಿಗಳನ್ನ ಮಾಡ್ಕೋಬೇಕು. 25 ದಿನಗಳು ಸಸಿ ನಿಮ್ಗೆ ಮುಖ್ಯವಾದ ಪ್ರದೇಶಕ್ಕೆ ನೀವು ನೆಡಲು ಸೂಕ್ತವಾಗ್ತದೆ. ಈ ಸಸಿಗಳು ನಿಮ್ಗೆ ಮಾಡ್ಕೊಳಕ್ ಆಗ್ಲಿಲ್ಲ ಅಥವಾ ಕಷ್ಟ ಆಗ್ತಿದೆ ಅಂತಂದ ಸಂದರ್ಭದಲ್ಲಿ ನೀವು ತೋಟಗಾರಿಕಾ ಮಹಾವಿದ್ಯಾಲಯ ನಮ್ಗೆ ಇಲ್ಲಿ ಇಂಡೆಂಟ್ ಕೊಡ್ತು ಅಂತಂದ್ರೆ ನಾವು ಮುಂಚಿತವಾಗಿ ಹೇಳಿದ್ರೆ ನೀವು ಬುಕ್ ಮಾಡಿದ್ರೆ ನಾವು ಇಲ್ಲಿಂದ ನಿಮ್ಗೆ ಸಸಿಗಳನ್ನ ಮಾಡ್ಕೊಡ್ತೀವಿ ನೀವು ಹೇಳಿದ ತಳಿನ. ಕೆಲವೊಂದು ತಳಿಗಳು ತುಂಬಾ ಚೆನ್ನಾಗಿ ಬೇಸಿಗೆಯಲ್ಲೂ ಕೂಡ ನೀವು ತುಂಬಾ ಚೆನ್ನಾಗಿ ಬೆಳೀಬಹುದು. ಆ ಹೊಸ ಹೊಸ ತಳಿಗಳನ್ನ ನೀವು ಬೆಳೆದ್ರೆ ನೀವು ಒಣ ಮೆಣಸಿನಕಾಯಿಗೆ ನೀವು ತುಂಬಾ ಒಂದು ಸೂಕ್ತವಾದ ತಳಿ ಆಗುತ್ತದೆ. ಬೇಸಾಯ ಕ್ರಮಗಳು ಅಂದ್ರೆ ನಾಟಿ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಕಳೆ ನಿರ್ವಹಣೆ ಹೆಂಗ್ ಮಾಡಬೇಕು, ಗೊಬ್ಬರ ಯಾವ ರೀತಿ ಕೊಡಬೇಕು, ಅದ್ರ ಬಗ್ಗೆ ಹೇಳಿ. ಈಗ ನೀವು ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಒಂದು 25 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರಗಳು ಹಾಕೋಬೇಕು. ಮತ್ತೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಸಾರಜನಕ, ರಂಜಕ, ಪೊಟ್ಯಾಶು ಇವು ಮೂರು ಬೇಕಾಗುತ್ತೆ ಒಂದು ಸಸಿ ಚೆನ್ನಾಗಿ ಬೆಳೆಯಲು. ಇದರಲ್ಲಿ ನೀವು ಯೂರಿಯಾ ಬಳಸೋದಿತ್ತು ಅಂದ್ರೆ 300 ಕೆಜಿ ಅಷ್ಟು ಯೂರಿಯಾ ಬೇಕಾಗುತ್ತದೆ, ಮತ್ತು DAP ಕಾಳು ಉಪ್ಪು ಅಂತ ಏನು ಹೇಳ್ತಿರ ನೀವು 280 ಕೆಜಿ ಅಷ್ಟು ಬೇಕು, ಮತ್ತೆ 140 ಕೆಜಿ ಅಷ್ಟು ಪೊಟ್ಯಾಶ್ ಬೇಕಾಗುತ್ತೆ ಇದು ಒಂದು ಹೆಕ್ಟೇರ್ಗೆ. ನೀವು ಇಷ್ಟನ್ನು ನೀವು 2 ಅಥವಾ 3 ವಿಧದಲ್ಲಿ ಹಾಕೊಳ್ಬೇಕು. ನೀವು ಗಿಡ ನೆಡುವ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಇದರಲ್ಲಿ ಕಾಲ್ಭಾಗ ಯೂರಿಯಾ, DAP, ಪೊಟ್ಯಾಶ್ ಅನ್ನ ನೀವು ಮಣ್ಣಿಗೆ ಸೇರಿಸಿ ಅದರಲ್ಲಿ ನೀವು ಒಂದು 90-90 ಸೆಂಟಿಮೀಟರ್ಗೆ ಗಿಡದಿಂದ ಗಿಡ ಅಂತರ ಮತ್ತು ಒಂದು ರೋ ಇಂದ ಇನ್ನೊಂದು ರೋಗೆ ಒಂದು 90 ಸೆಂಟಿಮೀಟರ್ ಹಾಕೊಂಡು ನೀವು ಗಿಡ ನೆಡಬಹುದು. ಈ ಗಿಡ ನೆಡಬೇಕಾದ್ರೆ ನಿಮ್ಗೆ ಒಂದಷ್ಟು ರೋಗಗಳು, ಈಗ ಡ್ಯಾಂಪಿಂಗ್ ಆಫ್ ಅಂತ ಕರಿತೀವಿ, ಸಸಿ ಕೊಳೆಯುವ ರೋಗಗಳು ಬರ್ತದೆ. ಆ ಟೈಮಲ್ಲಿ ನೀವು ಕ್ಯಾಪ್ಟಾನ್ ಅಂತ ಬರುತ್ತೆ, 3 ಗ್ರಾಮ್ ಕ್ಯಾಪ್ಟಾನ್ ಹಾಕೊಂಡು ನೀವು ಸಸಿ ನೆಡೋ ಟೈಮಲ್ಲಿ ಅದನ್ನ ಭೂಮಿಗೆ ಸೇರಿಸಿ ಸಸಿ ನೆಟ್ರೆ ನಿಮ್ಗೆ ಗಿಡ ಕೊಳೆಯುವ ಅದು ತುಂಬಾ ಅವಾಯ್ಡ್ ಆಗುತ್ತೆ. ಈಗ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂತ ಒಂದು ಪ್ರಮುಖ ರೋಗಗಳು ಮತ್ತು ಕೀಟಗಳು ಯಾವುವು, ಮತ್ತು ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಅದು ನಮಗೆ ಇಳುವರಿ ಸರಿಯಾಗಿ ಬರಬೇಕಂದ್ರೆ ಇದರ ಒಂದು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ರೋಗ ಮತ್ತು ಕೀಟಗಳನ್ನ ಹಾವಳಿಯನ್ನು ತಪ್ಪಿಸೋದು. ಹಾಗಾಗಿ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಯಾವ್ಯಾವ ರೋಗಗಳು ಬರ್ತವೆ, ಯಾವ್ಯಾವ ಕೀಟಗಳು ಬರ್ತವೆ, ಅವನ್ನ ಹೇಗೆ ನಿಯಂತ್ರಣ ಮಾಡಬೇಕು? ಈ ಮೆಣಸಿನಕಾಯಿ ಬೆಳೆಯು ಸುಮಾರು ರೋಗಗಳು ಮತ್ತು ಕೀಟ ಬಾಧೆಗೆ ತುಂಬಾ ಈಸಿಯಾಗಿ ತುತ್ತಾಗ್ತಾ ಇದಾವೆ. ಅದರಲ್ಲಿ ಪ್ರಥಮವಾಗಿ ಬರೋದು ಅಂತಂದ್ರೆ ಸಸಿ ನೆಟ್ಟ ತಕ್ಷಣ ಸಸಿ ಕೊಳೆ ರೋಗ ಅಂತ. ಈ ಸಸಿ ಕೊಳೆ ರೋಗ ಅಂತಂದ್ರೆ ಅದು ಮಣ್ಣಿನಲ್ಲಿರುವ ಫಂಗಸ್ ಇಂದ ಬರುತ್ತೆ. ಅದನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ತಡೆಗಟ್ಟೋದು ಅಂತಂದ್ರೆ 3 ಗ್ರಾಂ ಕ್ಯಾಪ್ಟಾನ್ ಅನ್ನ 1 ಲೀಟರ್ ನೀರು ಬೇರಿಸಿಕೊಂಡು ಸಸಿಯ ನೆಡುವ ಸಮಯದಲ್ಲಿ ಭೂಮಿಗೆ ಸೇರಿಸಿಕೊಂಡು ನೀವು ಸಸಿ ನೆಡಬೇಕಾಗುತ್ತೆ. ಅಥವಾ 2 ಗ್ರಾಂ ಥೈರಾಮ್ ಹಾಕ್ಬೋದು, ಇದನ್ನಾರು ಯೂಸ್ ಮಾಡಬಹುದು ಅಥವಾ ಕ್ಯಾಪ್ಟನ್ ಆರು ಯೂಸ್ ಮಾಡಬಹುದು. ನೆಕ್ಸ್ಟ್ ಬರೋ ರೋಗ ಅಂತಂದ್ರೆ ಎಲೆ ಚುಕ್ಕಿ ರೋಗ. ಎಲೆ ಚುಕ್ಕಿ ರೋಗ ಒಂದು ವೃತ್ತಾಕಾರದ ಚುಕ್ಕಿಗಳು ನಿಮ್ಮ ಎಲೆ ಮೇಲೆ ಕಾಣಿಸ್ಕೊತವೆ. ಇದು ಕೊಂದು ಸೇರ್ಕೊಂಡು ಎಲೆ ಪೂರ್ತಿ ಒಣಗೋಗುತ್ತದೆ. ಇದನ್ನ ನೀವು ಕಂಟ್ರೋಲ್ ಮಾಡಬೇಕು, ತಡೆಗಟ್ಟಬೇಕು ಅಂತಂದ್ರೆ 2 ಗ್ರಾಂ ಮ್ಯಾಂಗೋ ಜಬ್ಬನ್ನು ನೀವು 1 ಲೀಟರ್ ನೀರು ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ, ಎಲೆಗೆ ಸಿಂಪಡಿಸಬೇಕಾಗುತ್ತದೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಒಂದು ರೋಗ ಅಂತಂದ್ರೆ ಎಲೆ ಮುಟ್ಟುರು ರೋಗ. ಈ ಎಲೆ ಮುಟ್ಟುರು ರೋಗ ಕೀಟಗಳಿಂದ ಬಂದು ಇದು ವೈರಸ್ ಇಂದ ಒಂದು ಬರೋ ರೋಗ. ಸೊ ಇದು ಎಲೆಯಿಂದ ರಸ ಇರುವ ಕೀಟಗಳಿಂದ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆಗುತ್ತದೆ. ಇದೇನಾದ್ರೂ ರೋಗ ಬಂದ್ರೆ ನಿಮ್ಮ ಇಳುವರಿ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ, ಮತ್ತೆ ಇದನ್ನ ರೋಗ ಬಂದ ಮೇಲೆ ಅದನ್ನ ತಡೆಗಟ್ಟುವುದು ತುಂಬಾ ಕಷ್ಟ. ಸೊ ಇದಕ್ಕೆ ನಾವು ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳು, ಸಂಕರಣ ತಳಿಗಳು, ನಾನು ಆಗ್ಲೇ ಹೇಳ್ದಂಗೆ ಆ ತಳಿಗಳನ್ನ ಉಪಯೋಗಿಸ್ಬೇಕು. ಈ ರೋಗ ಬಿಸಿಲಿನಲ್ಲಿ ತುಂಬಾ ಜಾಸ್ತಿ ಬರುತ್ತದೆ. ಬಿಸಿಲಿನಲ್ಲಿ ಜಾಸ್ತಿ ಬರುವಾಗ ಅದಕ್ಕೆ ಬಿಸಿಲಿನಲ್ಲಿ ಬೆಳೆಯುವ ತಳಿಗಳು ಯಾವಾಗಲೂ ಇದನ್ನ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನೇ ಬೆಳೆಯಬೇಕಾಗುತ್ತದೆ. ನೆಕ್ಸ್ಟ್ ಒಂದು ಬೂದಿ ರೋಗ ಅಂತ. ಇದು ಮಳೆಗಾಲದಲ್ಲಿ ಜಾಸ್ತಿ ಬರುತ್ತದೆ. ಇದಕ್ಕೆ ನೀವು ಕಾರ್ಬನ್ ಡೈಸಿಯಂ 1 ಗ್ರಾಂ ಹಾಕೊಂಡು 1 ಲೀಟರ್ ನೀರಿಗೆ ಸಿಂಪಡಿಸಬೇಕಾಗುತ್ತದೆ. ನೆಕ್ಸ್ಟ್ ಹಣ್ಣು ಕೊಳೆ ರೋಗ. ಹಣ್ಣು ಕೊಳೆ ರೋಗ ಕೂಡ ನಿಮ್ಮ ಮಳೆಗಾಲದ ಜಾಸ್ತಿ ಬರುತ್ತೆ. ಸೊ ಇದಕ್ಕೂ ಕೂಡ ನೀವು 1 ಗ್ರಾಂ ಕಾರ್ಬನ್ ಡೈಸಿಯಂನ ಉಪಯೋಗಿಸ್ಕೊಂಡ್ರೆ ನೀವು ಈಸಿಯಾಗಿ ತಡೆಗಟ್ಟಬಹುದು. ಇನ್ನು ಕೀಟಗಳಿಗೆ ಬಂತು ಅಂತಂದ್ರೆ ಥ್ರಿಪ್ಸು ನುಸಿ, ಇದಂತೂ ತುಂಬಾ ಡೇಂಜರಸ್ ಒಂದು ಕೀಟ. ಸೊ ಈ ಕೀಟವನ್ನು ನೀವು ತಡೆಗಟ್ಟಬೇಕು ಅಂತಂದ್ರೆ ಡೈಮಿಥೈಟ್ 1.7 ಮಿಲಿಗ್ರಾಂ 1 ಲೀಟರ್ಗೆ ನೀವು ಬೆರೆಸ್ಕೊಂಡು ಅದನ್ನ ಸಿಂಪಡಿಸಬೇಕಾಗುತ್ತದೆ. ಅಥವಾ ಕ್ಯೂನೋ ಡೈಮಿಥೈಟ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನಾದ್ರೂ ಕೂಡ ನೀವು ಉಪಯೋಗಿಸ್ಕೋಬಹುದು. ಈ ಥ್ರಿಪ್ಸ್ ನುಸಿ ಬರೋದ್ರಿಂದ ಮುರುಟು ರೋಗ ಅದರಿಂದ ಒಂದು ಗಿಡದಿಂದ ಗಿಡಕ್ಕೆ ಈಸಿಯಾಗಿ ಬರ್ತೈತೆ. ಅದಾದ್ಮೇಲೆ ಇನ್ನ ಕಾರಿಕೊರೆಯ ಹುಳ ಅಂತ ಒಂದು ಬರುತ್ತದೆ. ಅದಕ್ಕೆ ನೀವು 4 ಗ್ರಾಂ ಕಾರ್ಬೋರಿಲ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪಡಿಸಿದ್ರೆ ಅದು ನೀವು ತಡೆಗಟ್ಟಬಹುದು. ಸೊ ಇಷ್ಟು ನಿಮ್ಗೆ ಮೆಣಸಿನಕಾಯಲ್ಲಿ ಬರುವಂತಹ ರೋಗಗಳು ಮತ್ತು ಕೀಟಗಳು. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಕಟಾವು ಒಂದು ಪ್ರಮುಖ ಹಂತ ಹೇಳಬಹುದು, ಯಾಕಂದ್ರೆ ಅವಾಗ ಯಾವ ಹಂತದಲ್ಲಿ ನಾವು ಕಟಾವು ಮಾಡಬೇಕು, ಕಟಾವು ನಂತರ ಏನ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಅವನ್ನ ಕೆಟ್ಟೋಗ್ಲಾರ್ದಂಗಿರ್ಬೇಕು, ಅದರಿಂದ ಯಾವುದೇ ಒಂದು ಸಮಸ್ಯೆಗೆ ಒಳಗಾಗಬಾರ್ದು, ಆ ರೀತಿ ಅದನ್ನ ನಾವು ಕಟಾವು ಮಾಡಬೇಕಾಗುತ್ತೆ. ಏನೇನು ಒಂದು ಕ್ರಮಗಳನ್ನು ಅನುಸರಿಸಬೇಕು, ನಮಗೆ ಇಳುವರಿ ಹೆಚ್ಚು ಬರಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ತಗೋಬೇಕಾಗುತ್ತೆ? ನೀವು ಹಸಿ ಮೆಣಸಿನಕಾಯಿಗೆ ಮಾಡೋದಿತ್ತು ಅಂತಂದ್ರೆ ನಾಟಿ ಮಾಡಿದ 50-60 ದಿನಕ್ಕೆ ನಿಮ್ಗೆ ಹಸಿ ಮೆಣಸಿನಕಾಯಿಗೆ ಕೊಯ್ಲಿಗೆ ಸ್ಟಾರ್ಟ್ ಆಗುತ್ತೆ. ಒಣ ಮೆಣಸಿನಕಾಯಿಗಾದ್ರೆ 75-85 ದಿನದಿಂದ ನಿಮ್ಗೆ ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಹಸಿ ಮೆಣಸಿನಕಾಯಿ ನಿಮ್ಮ ಮಳೆಯಾಶ್ರಿತ ಬೆಳೆ ಆಯ್ತು ಅಂತಂದ್ರೆ 1-12 ಟನ್ ವರೆಗೆ ನಿಮ್ಗೆ ಇಳುವರಿ ಬರುತ್ತೆ. ಅದೇ ಸಂಕರಣ ತಳಿಗಳನ್ನ ನೀವು ಉಪಯೋಗಿಸಿದ್ರೆ ನೀರಾವರಿನಲ್ಲಿ 35-45 ಟನ್ ವರೆಗೂ ನಿಮ್ಗೆ ಒಂದು ಇಳುವರಿ ಸಿಗುತ್ತೆ. ಒಣ ಮೆಣಸಿನಕಾಯಿಗೆ ನೀವು ಮಾಡೋದಿತ್ತು ಅಂತಂದ್ರೆ 4-5 ಟನ್ ವರೆಗೆ ನಿಮ್ಗೆ ಒಣ ಮೆಣಸಿನಕಾಯಿನ ಈ ಸಂಕರಣ ತಳಿಗಳನ್ನ ಉಪಯೋಗಿಸ್ಕೊಂಡು ನೀವು ಇಳುವರಿನ ತೆಗಿಬಹುದಾಗಿರ್ತದೆ. ಹಸಿ ಮೆಣಸಿನಕಾಯಿನ ನೀವು ಮಾರ್ಕೆಟ್ ರೇಟ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಹಸಿ ಮೆಣಸಿನಕಾಯಿಗ ನೀವು ಡೈರೆಕ್ಟ್ ಆಗಿ ಮಾರಾಟ ಮಾಡಬಹುದು. ಮಾರ್ಕೆಟ್ ರೇಟ್ ನಿಮ್ಗೆ ಅಷ್ಟು ಸರಿ ಇಲ್ಲ ಇತ್ತು, ರೇಟ್ ಕಮ್ಮಿ ಇತ್ತು ಅಂತಂದಾಗ ಏನ್ ಮಾಡಬಹುದು, ನೀವು ಅದನ್ನ ಸೋಲಾರ್ ಡ್ರೈಯರ್ ಅಂತ ಉಪಯೋಗಿಸ್ಕೋಬಹುದು. ಅಥವಾ ನಾರ್ಮಲ್ ಡ್ರೈಯಿಂಗ್ ಅಲ್ಲಿನೂ ಕೂಡ ಅದನ್ನ ಒಣಗಿಸಿಕೊಂಡು ನೀವು ಒಣ ಮೆಣಸಿನಕಾಯಿನ ಮಾಡಬಹುದು. ಈ ಒಣ ಮೆಣಸಿನಕಾಯಿ ನೀವು ಮಾಡಬೇಕು ಅಂತಂದ್ರೆ ನಿಮ್ಮ ತೋಟಗಾರಿಕೆ ಇಲಾಖೆಯಿಂದ ತುಂಬಾ ಸಬ್ಸಿಡಿಗಳಿದಾವೆ ಆ ಡ್ರೈಯರ್ಗಳನ್ನ ತಗೊಳ್ಳೋದಿಕ್ಕೂ ಕೂಡ. ಸೊ ಈ ಒಣ ಮೆಣಸಿನಕಾಯಿನ ನೀವು ಮಾಡಿದ್ರೆ ನೀವು ಎಕ್ಸ್ಪೋರ್ಟ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಈ ಒಣ ಮೆಣಸಿನಕಾಯಿನಿಂದ ಕಲ್ಲರು ಮತ್ತೆ ಒಲಿಯೋರೆಸಿನ್ ಅನ್ನು ತೆಗಿತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದು ಎಷ್ಟೋ ತಳಿಗಳು ಅದು ಸೂಟೇಬಲ್ ಆಗಿರುತ್ತದೆ. ಮತ್ತೆ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿಕೊಂಡು ನೀವು ಒಂದು ಮೆಡಿಸಿನಲ್ ಮೆಣಸಿನಕಾಯಿನ ಬೆಳಿಬಹುದು. ಮತ್ತೆ ಕಲ್ಲರ್ಗೆ ಮತ್ತೆ ಹೊರಗಡೆ ದೇಶಕ್ಕೆ ಅದರದೇ ಆದಂತಹ ಒಂದು ಸ್ಪೆಸಿಫಿಕೇಶನ್ಸ್ ಗಳಿರ್ತವೆ. ಆ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ನ ಉಪಯೋಗಿಸ್ಕೊಂಡ್ರೆ ಇದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಬೆಳಿಬಹುದು. ಸೊ ಇಷ್ಟು ನಿಮ್ಗೆ ಅದ್ರದ್ದು ತಳಿ ಮತ್ತು ಅದ್ರದ್ದು ಇಳುವರಿ ಇದೆಲ್ಲ ನಿಮ್ಗೆ ಈಗ ತಿಳಿಸ್ಕೊಟ್ಟಿದ್ದೀವಿ. ಒಳ್ಳೇದು ಭೂಮೇಶ್ ಅವರೇ. ಈ ಮೆಣಸಿನಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಅಂದ್ರೆ ಯಾವ ತಳಿಗಳನ್ನ ನಾವು ಬೆಳಿಬಹುದು, ಏನೇನು ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು, ಪ್ರಮುಖ ಕೀಟಗಳ ಯಾವ್ಯಾವ ಅವುಗಳ ಹೇಗೆ ಹತೋಟಿ ಮಾಡಬಹುದು, ಮತ್ತೆ ಕಟಾವಿನ ಸಮಯದಲ್ಲಿ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು. ಇದುವರೆಗೆ ಮೆಣಸಿನಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜೆಸಿ ಬೊಮ್ಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ರೈತ ಬಾಂಧವರೇ, ಈ ಪ್ರಕಟಣೆ ನಿಮಗಾಗಿ. ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಬುಧವಾರ ಸಂಜೆ ಅಂದರೆ ನಾಳೆ ಸಂಜೆ 6:50 ಪ್ರಸಾರವಾಗಲಿದೆ. ತಡ ಮುಂಗಾರಿಗೆ ಸಿದ್ಧತೆ, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಡ ಮುಂಗಾರು ತಯಾರಿ ಕುರಿತು, ಅಂದರೆ ಮಳೆ ತಡವಾದಲ್ಲಿ ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳು, ಸೂಕ್ತ ಬೆಳೆಗಳ ಆಯ್ಕೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಓ ಮಲ್ಲಿಕಾರ್ಜುನ್ ಹಾಗೂ ಮಣ್ಣು ವಿಜ್ಞಾನಿಗಳಾದ HM ಸಣ್ಣಗೌಡರು. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444820273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 29569, STD ಕ್ರಮಾಂಕ 08194. ತಪ್ಪದೇ ಕೇಳಿ. ಇದೇ June 7, ಅಂದರೆ ಬುಧವಾರ ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ FM ಕೇಂದ್ರದಿಂದ. ಪ್ರಕಟಣೆ ಕೇಳಿದಿರಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇನ್ನು ಕುಂಬಾರಿಕೆ ವೃತ್ತಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ರಸ್ತೆ ಮಾಕುಂಟೆ ಗ್ರಾಮದ ಕೃಷಿಕ KS ಮಾರುತಿ ಅವರೊಂದಿಗೆ ಸಂದರ್ಶನ ಇದೀಗ. ಆತ್ಮೀಯ ಕೇಳಿದ್ರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕಿನ ರಸ್ತೆ ಮಾಕುಂಟೆ ಗ್ರಾಮದ ಕೃಷಿಕರಾದಂತಹ KS ಮಾರುತಿ ಅವರನ್ನ ನಾವು ಇವತ್ತು ಮಾತಾಡಿಸ್ತಾ ಇದೀವಿ. ಅವರು ಉಪಕಸಬಾಗಿ ಈ ಒಂದು ಕುಂಬಾರಿಕೆ ವೃತ್ತಿಯನ್ನ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರ ಒಂದು ಸಾಕಷ್ಟು ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಾರುತಿ ಅವರೇ. ನಮಸ್ಕಾರ ಮಾರುತಿ ಅವರೇ. ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಬಂದ್ರಾ? 15 ಮಾಡ್ತಾ ಇದ್ದೆ. ನಮ್ಮ ಮನೆಗೆ ಮರಾರಿದ್ದಲ್ಲ, ನಾವೇ ಹಿರಿಯ ಮಗ. ನಮ್ಮಪ್ಪನ ವಯಸ್ಸು ಆಯ್ತಾ, ಕುಂಬಾರಿಕೆನೂ ಮಾಡ್ತದ ನಮ್ಮಪ್ಪ. ನಾವು ಅದ್ರ ಜೊತೆಗೆ ವ್ಯವಸಾಯ ಮಾಡ್ಕೊಂತ ನಮ್ಮಪ್ಪನ ಜೊತೆಗೆ ಕುಂಬಾರಿಕೆ ಮಾಡ್ಕೊಂತ. ಈ ಕುಂಬಾರಿಕೆ ವೃತ್ತಿ ಅಂತಂದ್ರೆ ನೀವು ಬೇಸಿಗೆಯಲ್ಲಿ ಮಾತ್ರ ಮಾಡೋದು? ನೀವು ಬೇಸಿಗೆಯಿಂದ ಈಗ ಮಳೆಗಾಲದಲ್ಲೂ ಈ ಕಸಬು ಯಾಕೆ ಮುಂದರ್ಸ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಮಳೆಗಾಲದಲ್ಲಿ ಮಾಡಕ್ಕಾಗಲ್ಲ. ಮಳೆ ಬಂದ್ರೆ ಸುಡಕ್ಕಾಗಲ್ಲ, ಅವನ್ನ ಕಟ್ಟಿಗೆ ಎಲ್ಲ ತೋದಿರ್ತೈತಿ. ಮಳೆಗಾಲ ಬಂದ್ರೆ ಅವೆಲ್ಲ ತೋಯ್ತವೆ. ಬೇಸಿಗೆ ಮಾತ್ರ ಮಾಡಕ್ಕಾಗ. ಈಗ ನಿಮ್ ತಂದೆಯವ್ರು ಮಾಡ್ಕೊಂಡ್ ಬರ್ತಾ ಇದ್ರಲ್ಲ ಇಂದಿಂದ, ಅದನ್ನ ನೀವು ನೋಡ್ಕೊಂಡು ಕಲ್ತ್ಕೊಂಡ್ರ? ನಮ್ ತಂದೆಯವ್ರು ಮಾಡತ್ತಿದ್ರ ಸಣ್ಣ ರೀತಿಲಿ ಅದೇ ಕೆಲಸ. ನಾವು ನಮ್ ತಂದೆಯವ್ರು ನೋಡ್ಕೊಂಡೇ ಕೆಲಸ ಮಾಡ್ತಾರದು. ಕುಂಬಾರಿಕನ ಕಲ್ತದ್ದು ಯಾವ ರೀತಿ ಕಲ್ತ್ಕೊಂಡ್ರ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಅವ್ರು ಹೇಗ್ ಮಾಡಿದ್ರೆ ಹಾಗೆ ಮಣ್ಣು ತುಳಿಯೋದು, ತಿರುಗಿಣಿ ಅಂತ ಇರುತ್ತೆ ಚಕ್ರ, ಆ ಚಕ್ರಕ್ಕೆ ಹಾಕೋದು. ಅವ್ರು ಹೆಂಗ್ ಮಾಡ್ತಿದ್ರೆ ಅವ್ರಂತೆ ನೋಡ್ಕೊಂಡ್ ಕಲ್ತ್ಕೊಂಡಿ. ಈಗ ಈ ಒಂದು ಕಸಬು ಮಾಡ್ಬೇಕಂತಂದ್ರೆ ಮಣ್ಣು ಪ್ರಾಮುಖ್ಯವಾಗಿ ಬೇಕಾಗುತ್ತೆ ನಿಮಗೆ. ಮಣ್ಣು ಅಂತಂದ್ರೆ ಯಾವ ರೀತಿಯಾದಂತ ಮಣ್ಣನ್ನ ನೀವು ಉಪಯೋಗ ಮಾಡ್ಕೊಳ್ತೀರಿ? ಎರೆ ಮಣ್ಣು, ಜೇಡ್ ಮಣ್ಣು ಅಂತಾರಲ್ಲ, ಕೆರೆ ಒಳಗೆ ಸಿಗುತ್ತೆ. ಕೆರೆ ಇದ್ದ ತಂದು ಅದ್ ನೆನೆ ಹಾಕಿ ಅದುವಾಗಿ ತುಳ್ಕೊಂಡು ಆ ಚಕ್ರಕ್ಕೆ ಹಾಕೊಂಡು ಮಾಡೋದು. ಈಗ ಜಿಗಟ್ ಮಣ್ಣು ಅಂತಂದ್ರೆ ಕೆರೆ ಎಲ್ಲಿ, ಯಾವ ಕೆರೆಯಿಂದ ತರ್ತೀರಿ ನೀವು? ನಮ್ಮೂರ್ ಕೆರೆ ಇದ್ದ ಕೆರೆಗೆ ಹೋಗಿ ಟ್ರ್ಯಾಕ್ಟರ್ಗಾಗ್ಲಿ ಇಲ್ಲಾಂದ್ರೆ ಎತ್ತಿನ ಗಾಡಿಗಾಗ್ಲಿ ತಗೊಂಬರ್ತೀವಿ. ಯಾವ ಸ್ಟಾಕ್ ಮಾಡ್ಕೊಂತೀರಾ ನೀವು? ಅವು ಈಗ ಮಳೆಗಾಲದಷ್ಟು ತಂದು ಸ್ಟಾಕ್ ಮಾಡ್ಕೊಂತೀವಿ. ಅದೊಂದು 3 ಕೊಳಿಬೇಕು, ತಂದು ರಾಶಿ ಹಾಕಿದ್ಮೇಲೆ ಕೊಳತ್ಮೇಲೆ ಅದು ಅದುವಾಗ ಹಾಕತ್ತೆ ಬೇಸಿಗೆಗೆ ಮಾಡಕ್ಕೆ. ಆ ಬೇಸಿಗೆಗೆ ಮಾಡ್ತೀವಿ ಕುಂಬಾರಿಕನ. ಈಗೆಲ್ಲ ಮಣ್ಣು ಎಲ್ಲಿ ಸ್ಟಾಕ್ ಮಾಡ್ತೀರಿ? ಏನು ಕಣದಲ್ಲಿ ಮಾಡ್ತೀರಾ, ಏನು ಮನೆ ಹತ್ರ ಮಾಡ್ಕೊಳ್ತೀರಾ? ಇಲ್ಲ, ಕಣದಲ್ಲೇ ಮಾಡ್ತೀವಿ. ಕಣದಲ್ಲೇ ಮಾಡ್ತೀವ. ಅದನ್ನ ತಂದು ದಿನ ಎಷ್ಟು ಬೇಕೋ ಅಷ್ಟು ತಂದು ಮನೆತೆಗೆ ನೆನೆಕೊಂಡು ಅದುವಾಗಿ ತುಳ್ಕೊಂಡು ಚಕ್ರದ ಮೇಲೆ ಹಾಕೊಂಡು ಮಾಡ್ತೀವಿ. ಈಗೆಲ್ಲ ಮಣ್ಣು ತರ್ತಿರಪ್ಪ, ಎಲ್ಲ ಸ್ಟಾಕ್ ಮಾಡ್ಕೊಳ್ತೀರಪ್ಪ, ಯಾವ ತಿಂಗಳಿಂದ ಕೆಲಸ ಶುರು ಮಾಡ್ಕೊಳ್ತೀರ? ನಾವು ಜನವರಿ ಇದ್ದ ಮೇ ತಿಂಗಳ ತನಕ ಬೇಸಿಗೆ ಇರುತ್ತಾ, ಜನವರಿ ಇದ್ದ ಮೇ ತನಕ ಕುಂಬಾರಿಕೆ ಮಾಡ್ತೀವಿ. ಅಲ್ಲಿಗೆ ಮಳೆಗಾಲ ಬಂತಂದ್ರೆ ಕೈ ಬಿಟ್ಟು ಕುಂಬಾರಿಕೆ ಮಾಡ. ಈ ಒಂದು ಕುಂಬಾರಿಕೆ ವೃತ್ತಿ ಪ್ರಾರಂಭದಲ್ಲಿ ಯಾವ ರೀತಿ ತಯಾರು ಮಾಡ್ತೀರ, ಆರಂಭ ಮಾಡ್ಕೊಳ್ತೀರ? ಅದನ್ನೆಲ್ಲ ತಂದು ಅದ ಮಾಡ್ಕೊಂಡ್ ಮಣ್ಣು ನೆನೆಕೊಂಡು ಅದನ್ನ ಅದುವಾಗಿ ತುಳ್ಕೊಂಡು ತುಳ್ಕೊಂಡ್ಮೇಲೆ ಚಕ್ರಕ್ಕೆ ಹಾಕಂತೀವಿ. ಚಕ್ರ ಇರ್ತೈತಿ, ತಿರುಗಿಣಿ ಅಂತೀವಿ ನಾವು. ಅದಕ್ಕೆ ಹಾಕೊಂಡು ಅದ್ರಾಗೆ ಮಾಡ್ತೀವಿ. ಈಗ ಚಕ್ರ ಅಥವಾ ತಿರುಣಿ ಅಂತ ಹೇಳಿದ್ರೆ ಅದನ್ನೆಲ್ಲಿಂದ ತರ್ತೀರ ನೀವು ಆ ಒಂದು ಯಂತ್ರ? ನಾವೇ ರೆಡಿ ಮಾಡ್ಕೊಂತೀವಿ. ಮೊದ್ಲೆಲ್ಲ ಗೂಟದವಿರವು, ಈಗೆಲ್ಲ ಬೇರಿಂಗ್ ನಾವನ್ನ ಕೈಗಾರಿಕೆ ಇಲಾಖೆ ಇದ್ದಾನೆ ಕೊಟ್ಟೋದ್ರ ಅವನ್ನ, ಅದ ಚಕ್ರದಿಂದ ಮಾಡ್ಕೊಂತೀವಿ. ಈಗೆಲ್ಲ ಮೊದ್ಲು ನಿಮ್ ತಂದೆಯವ್ರ ಕಾಲದಲ್ಲಿ ತಿರುಣಿ ಅಂದ್ರೆ ಇದು ಮರದಿತ್ತು ಅಂತ ಹೇಳಿದ್ರ, ಈಗೆಲ್ಲ ಕಬ್ಬಣದ್ ಬಂದಿದೆ ಅಂತ ಹೇಳಿದ್ರ, ಯಾವ್ದು ಉತ್ತಮ ಅಂತ ಹೇಳ್ತೀರ ಈ ಕಸಬ್ ಮಾಡ್ಬೇಕಾದ್ರೆ? ಈ ಕಸಬ್ ಮಾಡಕ್ ಈಗಿಂದ ಬೇರಿಂಗ್ ಇಂದ ಉತ್ತಮ. ನಮ್ಗೆ ಎಷ್ಟಕ್ ಬೇಕಾ ಅಷ್ಟಕ್ಕೆ ತೆರಿಬೋದು. ಮೊದ್ಲಂದ್ರೆ ಅದು ಬ್ಯಾಲೆನ್ಸ್ ಸಿಗ್ತದಲ್ಲ, ಅದು ಗೂಟದ ಮೇಲೆ ನಿಂದಿರೋದಲ್ಲ. ಈಗ ಬೇರಿಂಗ್ ಇಂದ ಎಷ್ಟಕ್ ಬೇಕಾ ಅಷ್ಟಕ್ಕೆ ತಿರ್ಕೊಂಡು ಹೆಂಗ್ ಬೇಕಂಗೆ ಮಾಡ್ಬೋದು. ಅಂದ್ರೆ ಕೈಯಲ್ಲಿಂದಲೇ ತಿರ್ಸ್ಬೇಕಾದ ಒಂದು ಹೋಲ್ ಇರುತ್ತೆ, ಹೋಲ್ ಇಟ್ಟು ತಿರುಬೇಕು. ಅಂದ್ರೆ ಬೆಲ್ಲದ ಗಾಣ ಹೆಂಗ್ ತಿರ್ಸ್ತಾರ ಆತರ ಆತರ ಬೆಲ್ಲದ ಗಾಣ ಹೆಂಗ್ ತಿರುಗಿಸ್ತಾರ ಗೂಟೆ ಇಟ್ಟು ಆತರ ತಿರುಗಿಸಕ್ ನಾವು. ಈಗೆಲ್ಲ ನಿಮ್ಗೆ ಸಾಕನ್ಸಲ್ಲ ಅವಾಗ ನಿಮಗೆ ತಿರುಗಿ ಇಲ್ಲ ಚಕ್ರ ತಿರುಗ್ತೈತೆ, ನಾವು ರೂಢಿ ಇರ್ತತ ಏನು ಅನ್ಸಲ್ಲ. ಈಗೆಲ್ಲ ಒಂದಿನ ಅಂದ್ರೆ ನೀವು ಎಷ್ಟೆಷ್ಟು ಯಾವ್ಯಾವ ರೀತಿಯಾದಂತ ಒಂದು ಸಾಮಗ್ರಿಗಳು ಮಾಡ್ತೀರಾ? ಈಗ ಒಂದು ಅಂಚೆ ಆಗಿರ್ಬೋದು, ನಮ್ಮ ಮನೆಗೆ ಮೇಲೆ ಉಚ್ಚಕ್ಕೆ, ಅಥವಾ ಈ ಮಡಿಕೆಗಳಾಗಿರ್ಬೋದು, ದೀಪಗಳು ಅಂತ ಬರ್ತಾವ ಮಣ್ಣಿನ ದೀಪ, ಇವನ್ನೆಲ್ಲ ಯಾವ ರೀತಿ ಎಷ್ಟೆಷ್ಟು ಮಾಡ್ತೀರಾ ದಿನಕ್ಕೆ? ದಿನಕ್ಕೆ ನಾವು ದೊಡ್ಡವಂದ್ರೆ ಈಗ ಮಡಿಕೆ ದೊಡ್ಡ ಮಡಿಕೆ ಮಾಡಕಂದ್ರೆ ಒಂದು 10-15 ಮಾಡ್ತೀವಿ, ಸಣ್ಣ ಮಾಡಕಂದ್ರೆ ಒಂದು 25-30-50 ದೀಪದ ಅಂತವಾದ್ರೆ ಒಂದು 100-150 ತನಕ ಮಾಡ್ತೀವಿ. ಒಂದಿನ ಸಣ್ಣ ಸಾಮಾನು ಆದ್ರೆ ಬಹಳ ಮಾಡ್ತೀವಿ. ಈಗೆಲ್ಲ ಮಣ್ಣು ಜಿಗಟ್ ಮಣ್ಣೆಲ್ಲ ತುಳ್ಕೊಳ್ತೀರಲ್ಲ, ಎಷ್ಟು ತಾಸು ತುಳಿಬೇಕಾಗುತ್ತೆ ಒಂದು ಗಾಡಿ ಮಣ್ಣು? ಒಂದು ಗಾಡಿ ಮಣ್ಣು ಬೇಕಾಗಲ್ಲ, ಒಂದು ದಿನಕ್ಕೆ ಕೈ ಪುಟ್ಟಿರ್ತಾವಲ್ಲ ಅದ್ರಲ್ಲಿ ಒಂದು 3 ಪುಟ್ಟಿ ಆದ್ರೆ ಒಂದ್ ದಿನಕ್ಕೆ ಕೆಲಸ ಮಾಡಬಹುದು. ಮಡಿಕೆ ಎಷ್ಟು ಜನ? ಒಬ್ರು. ಈಗ ಒಬ್ರು ಒಂದ್ 3 ಪುಟ್ಟಿ ಮಣ್ಣು ಬೇಕಾಗುತ್ತೆ ಒಂದಿನ ಅದನ್ನ ಕೆಲಸ ಮಾಡ್ಬೇಕು. ಕೆಲಸ ಮಾಡಕ್ಕಂದ್ರೆ 3 ಪುಟ್ಟಿ ಮಣ್ಣಾದ್ರೆ ಒಬ್ಬ ಮನುಷ್ಯ ಒಂದ್ ದಿನಕ್ಕೆ ಮಡಿಕೆ ಮಾಡಬಹುದು. ಅಂದ್ರೆ ನೀವೊಬ್ರೆ ಅದನ್ನ ಕಸಬು ಮಾಡೋದು ನಿಮ್ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರೇ ಬಿಟ್ರೆ ನಾನೇ ಮಾಡ್ತಿರೋದು. ನಮ್ಮ ಊರಾಗ ಒಂದ್ 40 ಮನೆ ಕುಂಬಾರ ಇದ್ದಾರೆ, ಯಾರು ಕಲ್ತಲ್ಲ, ಎಲ್ಲ ಬೇರೆ ಬೇರೆ ಕೆಲಸ ಕೃಷಿ ಮಾಡ್ತಾರೆ. ಕೃಷಿ ಮಾಡಿ ಈಗ ಮನೆ ಕಟ್ಟೋದು ಅದನ್ನು ಮಾಡ್ತಾರೆ. ನಮ್ಮ ಮನೆಗೆ ಒಂದೇ ಮಾಡೋದು ನಾವು. ನಿಮ್ಮ ಊರಿನಲ್ಲಿ 40 ಮನೆ, ಈಗ ನಿಮ್ಮ ಒಂದು ಕುಂಬಾರ ಜನಾಂಗದವ್ರು ಅದಾರೆ, ಅದರಲ್ಲೂ ನೀವು ಒಂದೇ ಮನೆ ಯಾಕೆ ಕಲ್ತ್ಕೊಂಡ್ರಿ? ಅದು ನಮ್ಮ ಅಜ್ಜಾರು ಮಾಡ್ತದ, ನಮ್ಮ ಅಜ್ಜಾರಿದ್ದ ನಮ್ಮ ಅಪ್ಪಂದ ಅದೇ ವೃತ್ತಿಯ, ನಮ್ಮ ಅಪ್ಪಾಜಿಯಿಂದ ನಾವು ಅದೇ ವೃತ್ತಿ ಕಲ್ತಿದೀವ. ಅದು ಒಂದೇ ನಮ್ಮ ಮನೆಯವ್ರು ಒಂದೇ ಮಾಡ್ತಾರೆ. ಅದು ಬೇಡಿಕೆ ಇಲ್ದಂಗ ಆತ, ಕಡಿಮೆ ಬೇಡಿಕೆ. ಒಬ್ರೆ ಮಾಡ್ತಿದೀವ, ಅದಕ್ಕೆ ಬಿಡಬಾರ್ದು ಪರಂಪರೆ ಅಂತ ಮಾಡ್ತಿದೀವಿ. ಈಗ ನಿಮ್ಮ ತಂದೆಯವ್ರ ಕಾಲದಿಂದ ಬಂದಂತ ಈ ಒಂದು ಪರಂಪರೆಯನ್ನ ಬಿಡಬಾರ್ದು ಅಂತ ಹೇಳಿದ್ರಲ್ಲ, ನಿಮ್ ತಂದೆಯವ್ರ ಕಾಲದಲ್ಲಿ ಎಷ್ಟು ಯಾವ್ಯಾವ ಬೇಡಿಕೆ ಇತ್ತು ಹೆಚ್ಚಾಗಿ? ನಮ್ಮ ತಂದೆಯವ್ರ ಕಾಲದಲ್ಲಿ ಹಂಚು ಮಾಡೋರು, ಮನೆಗೆ ಹಂಚವು ಮೊದ್ಲು ಕರೆ ಹಂಚು ಅಂತ. ಈಗೆಲ್ಲ ಕೆಂಪಂಚು ಸೀಟು ಬಂದ್ವ, ಈಗೆಲ್ಲ ಸೀಟು ಹೋದ್ವ, ಅಲ್ಲಿ RCC ಬಂದವ. ಈಗ ಹಂಚು ಬಿಟ್ಟಿದ್ವಿ ಮಡಿಕೆ ಸಣ್ಣವು. ಈಗ ಅರಣ್ಯ ಸಾಮಾನು ಅಂತ ಹೋಯ್ತಾರೆ ಮದುವೆಗಳಿಗೆ, ಅದಕ್ಕೆ ಬೇಕಾಗಂತವು ದೀಪ, ಅವು ಕುಡಿಕೆ, ಅವನ್ನ ಮಡಿಕೆ ದೊಡ್ಡ ಮಡಿಕೆ ಅವನ್ ಮಾತ್ರ ಮಾಡ್ತೀವಿ. ಅಲ್ಲ ಈಗಲೂ ಇದೆಯಲ್ಲ ಹಳ್ಳಿಯಲ್ಲಿ ಕರೆ ಹಂಚಿನ ಮನೆಗಳೆಲ್ಲ ಇದ್ರಿ? ಯಾರು ಬಗ್ಸಲ್ಲ, ಎಲ್ಲ ತೆಗೆದು ಸೀಟ್ ಹಾಕಿಸ್ತಾ ಇದಾರೆ, ಧೂಳು ಜಾಸ್ತಿ ಅಂತೆ. ಈಗ ಅಲ್ಲಿ ಇಲ್ಲಿ ಕೆಲವು ಹಂಚಿನ ಮನೆಗಳು ಅದಾವೆ, ಆದ್ರೂ ಅವರು ಉಪಯೋಗ ಮಾಡ್ತಾ ಇಲ್ಲ ಹಂಚುಗಳು ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಹಂಚು ತೆಗೆದು ನಾವೇ ಕರೆ ಹಂಚಿಲ್ಲ. ನಮ್ಮ ಮನೆ ಕುಂಬಾರ ಮನೆ ಅಂದ್ರೆ ಕರೆ ಹಂಚಿಲ್ಲ, ತೆಗೆದು ಎಲ್ಲ ಸೀಟು ಕೆಂಪಂಚು ಮಾಡಿದ್ವಿ. ಅಲ್ಲ ಕರೆ ಹಂಚು ಧೂಳಾದ್ರೂ ಒಂಥರ ಬೇಸಿಗೆಯಲ್ಲಿ ಸಾಕಷ್ಟು ತನುವು ಅಂತಾರೆ. ಹಾ, ಕೋಲ್ಡ್ ಇರ್ತದಂತಾರೆ ಹಂಚಿನ ಮನೆ. ಈಗ ಯಾರು ಹಾಕಲ್ಲ, ಮುಟ್ಟು ಜಾಸ್ತಿ ಬೇಕಲ್ಲ, ಮುಟ್ಟು ಸಿಗದಂಗ ಆತ, ಅದರಿಂದ ಹಾಕಲ್ಲ ಯಾರು. ಈಗ ಮದುವೆಗೆ ಸಂಬಂಧಪಟ್ಟಂತೆ ಅರಣಿ ಅಂತ ಹೇಳಿ ಏನು ತರ ಅಂದ್ರೆ ಅರಣಿ ಅಂದ್ರೆ ಅದು ಅರಣಿಗೆ ಮದುವೆಗೆ ಅಂತ ಇದು ಶಾಸ್ತ್ರ ಮಾಡಕ್ ತಂದಾಕಾರೆ. ಕುಂಭ, ಮಗಿ, ದೀಪ, ಮುಚ್ಚುಳ ಅದನ್ನೆಲ್ಲ ನಾವು ಇಲ್ಲೇ ಡಿಸೈನ್ ಬರೆದು ಕೊಡ್ತೀವಿ ಅವ್ರಿಗೆ ಮದುವೆ ಮಾಡೋರಿಗೆ. ನೀವೆಲ್ಲ ಮಾಡಿಕೊಡ್ತೀವಿ? ಮಾಡ್ಕೊಡ್ತೀವಿ. ಈಗ ಯಾವ್ದು ನಶಿಸೋದನ್ನ ಅಂದ್ರೆ ಈ ಮದಿ ಸಂಬಂಧಪಟ್ಟಂತ ಶಾಸ್ತ್ರಗಳು ಮಾಡಕ್ ಏನು ಸಮಸ್ಯೆ ಆಗಲ್ಲ, ಅದನ್ನ ಯಾವತ್ತೂ ನಾವು ಮುಂದುವರ್ಸ್ಕೊಂಡೇ ಹೋಗ್ಬೇಕು. ಈಗ ಮದುವೆ ಶಾಸ್ತ್ರಗಳಿಗೆ ಜಾಸ್ತಿ ಖರ್ಚಾಗದ್ ನಮ್ಮ ಸಾರಿಗಳು ಕುಂಭ ಮಗಿ ಅವಲ್ಲ. ಈಗೆಲ್ಲ ಮಾಡ್ತಿರಲ್ಲ ನೀವು ಕಸಬನ್ನ, ಅಂದ್ರೆ ಸಾಕಷ್ಟು ಕಾಲಿ ತುಳಿಬೇಕಾಗುತ್ತೆ. ಅಂದ್ರೆ ಬರೇ ಕಾಲಿ ತುಳಿತ್ರೆ ಏನಾರ ಅದಕ್ಕೆ ಬೂಟು ಆತರ ಹಾಕೊಳ್ಳಿ? ಇಲ್ಲ ಇಲ್ಲ ಇಲ್ಲ, ಅದು ಬೂಟು ಪಾಟು ಚಪ್ಪಲಿಕ್ಕೆ ತುಳಿಯಕ್ ಬರಲ್ಲ, ಬರೇ ಕಾಲಿನಾಗೆ ತುಳಿದ್ರೆ ಅದ ಸಿಗದ್ ಅದು. ಈಗೆಲ್ಲ ಕೆಲವು ಮಡಿಕೆ ಕಪ್ಪು ಇರ್ತವೆ, ಕೆಲವೆಲ್ಲ ಒಂದ್ ಸ್ವಲ್ಪ ಈ ಒಂದು ಕಲರ್ ಇರ್ತದೆ, ಈ ಕೆಂಪ್ ತರ ಕಲರ್ ಇರುತ್ತೆ. ಅಂದ್ರೆ ಮಣ್ಣಿನ ಮೇಲೆ ವ್ಯತ್ಯಾಸ ಆಗುತ್ತೆ? ಅದು ಮಣ್ಣಿನ ಮೇಲೆ ವ್ಯತ್ಯಾಸ ಅಲ್ಲ, ಸುಡೋದ್ರ ಮೇಲೆ ವ್ಯತ್ಯಾಸ. ಅಲ್ಲಿ ಸುಡಕರೆ ಎಲ್ಲಿ ಗಾಳಿ ಹೋಗ್ದಂಗ್ ಮುಚ್ಚಿದ್ರೆ ಕರಗಕತೆ, ಎಲ್ಲ ಕಡೆ ಗಾಳಿ ಕೈ ಬಿಟ್ರೆ ಸುಟ್ಟಾದ್ಮೇಲೆ ಕೆಂಪಕ್ಕತೆ. ಈಗ ಏನ್ ಚಕ್ರ ಅಥವಾ ತಿರಳಿ ಅಂತ ಮಡ್ಕೊಂಡಿದ್ರ, ಅದರಲ್ಲಿ ಎಲ್ಲ ಒಂದೇ ರೀತಿಯಾದಂತ ಮಡಿಕೆ ಮಾಡಬಹುದ? ಏನು ಬೇರೆ ಬೇರೆ ಡಿಸೈನ್ ಅಂದ್ರೆ ಚಿಕ್ಕ ಬೇರೆ ದೊಡ್ಡ ಬೇರೆ ಈ ತರ ಅಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದಾ? ಎಲ್ಲ ಅದೊಂದೇ ಚಕ್ರದಾಗ, ನಾವು ಎಷ್ಟು ಎಂತ ಸಣ್ಣದ್ ಬೇಕಂದ್ರೆ ಮಾಡಬಹುದು, ಎಂತ ದೊಡ್ಡದ್ ಬೇಕಂದ್ರೆ ಅದೇ ಚಕ್ರದಾಗ ಮಾಡ್ಬೇಕು. ಅದೇ ಚಕ್ರದಾಗ ನೀನ್ ಎಂತ ಬೇಕಾದ್ರೂ ಮಾಡಬಹುದು ಮಡಿಕೆನ. ಈಗೆಲ್ಲ ಸಣ್ಣವು ದೊಡ್ಡವು ಅಂತ ಹೇಳಿ ರೌಂಡ್ ಆಗ ಮಾಡ್ಬೇಕಂತಂದ್ರೆ ಆ ಯಂತ್ರ ಕೊಡ್ತೀರ ನೀವು? ಇಲ್ಲ ಇಲ್ಲ, ಅದು ಮಣ್ಣು ಅದ ತಾಂತೀವಲ್ಲ ಮಾಡಕರೆ ಆ ಕೈ ಇರ್ತದಾಗ ಗೊತ್ತಾಕತ್ತೆ. ಇಷ್ಟೇ ಇಷ್ಟು ಸಾರಿ ಇಷ್ಟು ಮಡಿಕೆಗೆ ಇಷ್ಟೇ ಮಣ್ಣು ಬೇಕಂತ ಕೈಯಾಗಿ ಹಿಡ್ಕಂದಾಗ್ಲೇ ಗೊತ್ತಾಕತ್ತೆ. ಅಲ್ಲ ನೀವು ಆಕಾರ ಮಾಡೋದು ಈಗ ಸಣ್ಣದು ದೊಡ್ಡದು ಯಾವ ರೀತಿ ಮಾಡ್ತೀರ? ಕೈಯಲ್ಲೇ ಕೈಯಲ್ಲೇ. ಅದಕ್ಕೇನು ಯಾವ್ದೇ ಮಿಷಿನ್ ಅಥವಾ ಯಂತ್ರಗಳನ್ನ ಉಪಯೋಗ ಮಾಡಲ್ಲ? ಮಿಷಿನ್. ಅಷ್ಟು ಮಾಡಿ ನೀವು ಆಕಾರ ಕೊಡೋದು ಒಂಥರ ಗ್ರೇಟ್ ಅಲ್ವಾ? ಅದು ಕೈ ಕಲ್ತಿರ ಕೈಯ ಅದೇ ತರ ಬರುತ್ತೆ, ಯಾವ ತರ ಮಾಡಕಂತ ಅಂತೀವ ಆ ತರ ಮಾಡ್ಬೋದಾ ಕೈಯಲ್ಲಿ. ಈಗ ಒಂದ್ಸಲ ಈಗ ಗಡಿಗೆ ಮಾಡಿದ್ರಪ್ಪ, ಈ ಕುಂಭ ಅಂತ ಇದೆ, ದೊಡ್ಡ ದೊಡ್ಡ ಗಡಿಗಳು ಇರ್ತವೆ, ನೀರ್ ಹಾಕೊಂಡು ಬಳಸಂತವನು ಇರ್ತವೆ, ಇವನ್ನೆಲ್ಲ ಎಷ್ಟು ಸುಡ್ಬೇಕಾಗುತ್ತೆ ಒಲೆಯಲ್ಲಿ? ಅದು ಎಲ್ಲ ತಾಂದಕ್ಕಿವ ಅಲ್ಲಿ ಒಂದು ಗುಮ್ಮ ಅಂತ ಇರ್ತೈತಿ, ಆವಿಗೆ ಅಂತೀವಿ ನಾವು ಅದನ್ನ. ಅಲ್ಲಿ ಹೋಗಿ ಅದ್ರಾಗೆಲ್ಲ ಒಂದ್ಸಿ ಮೇಲ್ ಬೂದಿ ಹಾಕಿ ಮುಚ್ಚಬೇಕು. ಮುಚ್ಚಿ ಆದ್ಮೇಲೆ ಒಂದು 3 ಗಂಟೆ ಸುಡ್ಬೇಕು ಅದನ್ನ. ಫಸ್ಟು ಅದನ್ನ ಬೆಚ್ಚ ಮಾಡಕು ಕೌತಿ ಅಂತೀವಿ, ಅದನ್ನ ಬೆಚ್ಚ ಮಾಡಿ ಅದ ಬಂದ್ಮೇಲೆ ಮುಟ್ಟಿದ್ರೆ ಸುಡಂಗಿರಕು. ಸುಡಂಗಿದ್ಮೇಲೆ ಜೋರಾಗಿ ಜಳ ಹಾಕ್ತಿವಿ. ಜಳ ಹಾಕಿದ್ಮೇಲೆ ಒಂದ್ 3 ಗಂಟೆ ಸುಟ್ರೆ ಸುಡ್ಬೋದು. ಈಗ ಗುಮ್ಮ ಅಂತ ಅಂದ್ರೆ ಅದನ್ನೇನು ಆತರ ಆಕಾರ ಕಟ್ಟಿದ್ರೆ ನೀವು? ಆತರ ಆಕಾರ ಕಟ್ಕೊಂಡಿರ್ತೀವಿ, ನಮ್ಗೆ ಯಾವ ರೀತಿ ಬೇಕೋ ಆತರ ಕಟ್ಕೊಂಡಿರ್ತೀವಿ. ಎಷ್ಟು ಅದ್ರಲ್ಲಿ ಗಡಿಗೆ ಅಥವಾ ಈ ಒಂದು ಮಡಿಕೆ ಇರ್ತಾವ ಅದ್ರಲ್ಲಿ? ಅದರಲ್ಲಿ ಒಂದು ದೊಡ್ಡ ಒಂದ್ 500, ಸಣ್ಣ ಒಂದು 100, 200, 300, ಸಣ್ಣ ಸಣ್ಣವು ಎಷ್ಟು ಬೇಕೋ ಅಷ್ಟು ಇಡ್ಬೋದು. ಒಂದು ಒಟ್ಟಿಗೆ ಒಂದು 3 ಗಾಡಿ ಟೈರ್ ಗಾಡಿಗೆ ಏರ್ತೀವಿ, ಅಷ್ಟು ಮೂರು ಗಾಡಿನೂ ಒಂದೇ ಅವಿಗೆ ಸುಡ್ತೀವಿ ನಾವು. ಯಾವ ರೀತಿ ಹೊಂದಿಸ್ತೀರ ಅವನ್ನೆಲ್ಲ ಅಲ್ಲಿ? ಅದ್ರೊಳಗೆ ಲೈನ್ಗೆ ನಮ್ಗೆ ಹೆಂಗ ಹೊಂದ್ಕತೆ ಆ ತರ ಹೊಂದಿಸ್ತೀವಿ ಅಲ್ಲಿ ಒಳಗೆ. ಈಗ ದೊಡ್ಡ ಗಡಿಗೆಯಲ್ಲಿ ಸಣ್ಣ ಗಡಿಗೆ ಇಡೋದು ಈ ತರ ಮಾಡ್ತೀರ? ಇಲ್ಲ ಇಲ್ಲ ಇಲ್ಲ, ಒಂದ್ರ ಮೇಲೆ ಒಂದು ಹೊಂದಿಸ್ತೀವಿ. ಗಾಳಿ ಆಡ್ಬೇಕು, ಎಲ್ಲಿ ಗಾಳಿ ಹೋಗ್ದಂಗೆ ಒಟ್ಟಿ ಬ್ಲಾಕ್ ಆಗಬಾರ್ದು. ಸಾರಿ, ಆ ತರ ಹೊಂದಿಸಿ ಸುಡ್ತೀವಿ. ಅಂದ್ರೆ ಇಟಿಗೆ ಹೊಂದಿಸ್ತಾರಲ್ಲ ಆ ಟೈಪ್? ಇಟಿಗೆ ಹೊಂದಿಸ್ತಾರಲ್ಲ ಆ ಟೈಪ್. ಈಗೆಲ್ಲ ಹೊಂದಿಸ್ತೀರಪ್ಪ, ಹೊಂದಿಸಿ ಈಗ ಒಂದ್ರ ಮೇಲೆ ಒಂದ್ ಇಟ್ಟಿರ್ತೀರಲ್ಲ, ಒಡೆಯಲ್ವಾ? ಒಡೆಯಲ್ಲ, ಅದು ವಜೆ ಬಿಡಲ್ಲ ನಾವು, ಆ ತರ ಹೊಂದಿಸ್ತೀವಿ ಅದನ್ನ. ಎಷ್ಟು ಉದ್ದ ತಗೊಳ್ತೀರಾ ಆಗ್ಲೇ? ಎಷ್ಟು ಉದ್ದ ತಗೊಂಡ ಅವ್ನ ಹೊಂದಿಸ್ತೀರ ನೀವು? ಇಲ್ಲ, ಒಂದ್ ಸೋರೆ ಮೇಲೆ ಒಂದು ಲೈನ್ ಲೈನ್, ಒಂದ್ ಲೈನ್ಗೆ ಎರಡು ಮೂರು ನಾಲ್ಕು ಐದು ಹಂಗ ಹೊಂದಿಸ್ತೀವಿ. ಎತ್ತರ ಹೋಗುತ್ತೆ? ಎತ್ತರ ಹೋಗುತ್ತೆ. ಈಗ ಅದಕ್ಕೆಲ್ಲ ಮತ್ತೆ ಮಣ್ಣು ಮೆತ್ತತ್ರ? ಇಲ್ಲ, ಅದ್ರಲ್ಲಿ ಅಲ್ಲಿ ಬೂದಿ ಇರುತ್ತೆ, ಸುಟ್ಟು ಸುಟ್ಟು ಸುಟ್ಟು ಮಣ್ಣೆ ಬೂದಿ ಆಗಿರ್ತ. ಆ ಬೂದಿನೇ ಮೇಲೆ ಫಸ್ಟ್ ಬೋಕಿ ಹೊಚ್ತೀವಿ, ಅದನ್ನೆಲ್ಲ ಒಳಗಿಟ್ಟು ಆ ಬೋಕಿ ಹೊಚ್ಚಿ ಅದ್ರ ಮೇಲೆ ಸೆದೆ ಹಾಕ್ತಿವಿ. ಸೆದೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತಿವಿ ಅದನ್ನ. ಈಗ ಒಂದ್ ಮೂರ್ ತಾಸು ಸುಡ್ಬೇಕಾಗುತ್ತೆ ಅಂದ್ರೆ ಸೌದಿ ಅಂತಂದ್ರೆ ಯಾವ ರೀತಿಯಾದ ಸೌದಿ ಉಪಯೋಗ ಮಾಡ್ಕೊಳ್ತೀರ? ಸೌದಿ ಅಂದ್ರೆ ತಗರಿ ಕಡ್ಡಿ, ಒಣ ತಗರಿ ಕಡ್ಡಿ, ಕೊಲ್ಡ್ಗಳು ಅಂತವೆಲ್ಲ ಹಾಕ್ತಿವಿ. ಈಗ ತಗರಿ ಕಡ್ಡಿ, ಬೆಂಡು ಏನಾದ್ರೂ ಹಾಕಿ ಸುಡ್ಬೋದು ಅದನ್ನ. ಈಗ ಭತ್ತದ ತೌಡದ್ನೆಲ್ಲ ಉಪಯೋಗ ಮಾಡ್ತೀರ? ಇಲ್ಲ ಇಲ್ಲ, ಭತ್ತದ ತೌಡ್ ಇಲ್ಲಿ ಸಿಗಲ್ಲ, ಬಯಲ್ಸೀಮ್ಯ ಭತ್ತದ ತೌಡ್ ಸಿಗಲ್ಲ. ತಗರಿ ಕಡ್ಡಿ ಅಂತದ, ಸೆದೆ ಅಂತದ ಅಂತದ ಹಾಕಿ ಸುಡ್ತೀವಿ. ಈಗ ಭತ್ತದ ತೌಡ್ ಸಿಕ್ಕರು ನಿಮ್ಗೆ ಅಲ್ಲಿ ಉಪಯೋಗ ಆಗುತ್ತೆ? ಆಗುತ್ತೆ ಆಗುತ್ತೆ. ಈಗ ಒಂದ್ ಮೂರ್ ತಾಸು ನೀವು ಅಲ್ಲಿ ಬೆಂಕಿ ಹೆಚ್ಚಿದಾಗ ಅವೆಲ್ಲ ಸುಡುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ? ಸುಡುತ್ತೆ ಅಂತ. ಈಗ ಮುಂದೆ ಹೆಂಗ್ ಕೆಂಪಗಾಗಿರ್ತಾವ ಸಾರೆ, ಹಿಂದೆ ಹೆಂಗ್ ಕೆಂಪಗಾಗತ್ತೆ ಅಂದ್ರೆ ಅಷ್ಟು ಸುಟ್ಟತ್ತ ಅಂತ ಅರ್ಥ ಆಗುತ್ತೆ. ಈಗ ಏನಾದ್ರು ಅರ್ಧಂಬರ್ಧ ಸುಟ್ಟು ಅಂತಂದ್ರೆ ಅಲ್ಲಿ ಏನ್ ನಿಮಗೆ ಸಮಸ್ಯೆ ಆಗುತ್ತೆ, ಏನ್ ಲಾಸ್ ಆಗುತ್ತೆ? ಅರ್ಧಂಬರ್ಧ ಸುಟ್ರೆ ಅದು ಮತ್ ಸುಡಕ್ ಬರೋದಿಲ್ಲ, ಮತ್ ತೆಗೆದ್ ಬಿಸಾಕದ ವೇಸ್ಟ್, ಅದು ಬಳಕೆಗೂ ಬರಲ್ಲ. ಬಳಕೆಗೂ ಬರಲ್ಲ, ಅದು ಕರಿಗೋಗ್ಬಿಡ್ತೈತಿ, ನೀರ್ ಹಾಕಿದಟ್ಟಿ ಕರಿಗೋಗ್ತ. ಈಗ ನೀವೇನ್ ಮಣ್ಣಿನಲ್ಲಿ ಮಡಿಕೆ ಮಾಡಿದಿರ್ತೀರ ಅದಕ್ಕೆ ನೇರವ ನೀರ್ ಹಾಕಿದ್ರೆ ಕರಗುತ್ತೆ, ಸುಟ್ಟು ಅದನ್ನ ಉಪಯೋಗ ಮಾಡಿಕೊಂಡ್ರೆ ಅದರ ಒಂದು ಗುಣಮಟ್ಟ ಉಳಿಯುತ್ತೆ ಅಂತ. ಸುಟ್ರೆ ಮಾತ್ರ ಅದು ನೀರ್ ಹಾಕಿದ್ರೆ ಏನಾಗಲ್ಲ, ಸುಡ್ಲಿದ್ರೆ ಕರಿಗೋಗತ್ತ ಅದು ನೀರ್ ಹಾಕಿದ್ರೆ. ಈಗೆಲ್ಲ ಸುಮಾರು ಅಂತಂದ್ರೆ ಒಂದು ಸೀಸನ್ ಗೆ ಅಂತಂದ್ರೆ ನೀವು ಬೇಸಿಗೆಯಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀರ, ಸುಮಾರು ಎಷ್ಟು ಲೋಡ್ ಮಣ್ಣು ನೀವು ಅದಕ್ಕೆ ಉಪಯೋಗ ಮಾಡ್ಕೊಳ್ತೀರ, ಎಷ್ಟು ಗಡಿಗಳನ್ನ ನೀವು ಸುಡ್ತೀರ? ಅದು ಒಂದು ಲೋಡ್ ಮಣ್ಣು ತಂದ್ರೆ, ಒಂದು ಟ್ರ್ಯಾಕ್ಟರ್ ಲೋಡ್ ತಂದ್ರೆ ಮಣ್ಣು, ಒಂದ್ ಸಾವಿರ ದೊಡ್ಡ ಮಾಡಿ, ಒಂದು ಸಾವಿರ ಸಣ್ಣ ಮಾಡಿ, ಒಂದ್ ಸಾವಿರ ದೀಪ ಮಾಡಿ, ಒಂದ್ ಸಾವಿರ ಕುಡಿಕೆ ಮಾಡಿ ಮಾಡಬಹುದು. ಈಗ ಈ ಒಂದು ಹಳ್ಳಿ ಒಳಗೆಲ್ಲ ಸಾಕಷ್ಟು ಈ ಒಂದು ಆಷಾಢದಮ್ಮ ಅಂತ ಕಳಿಸ್ತಾರೆ, ಅಂತ ಟೈಮ್ನಾಗೆಲ್ಲ ಸಾಕಷ್ಟು ನಿಮಗೆ ಸಣ್ಣವೆಲ್ಲ ಕುಡಿಕೆ ಸಾಕಷ್ಟು ಸೇಲ್ ಆಗ್ತವೆ? ಸೇಲ್ ಆಕ್ಕವೆ. ಒಂದ್ ಸಾವಿರ ಮಾಡ್ತೀವಿ ನಾವು, ಒಂದ್ ಸೀಸನ್ ಗೆ ಒಂದ್ ಸಾವಿರ ಮಾಡ್ತೀವಿ. ಅವು ಖರ್ಚಾಗೋಷ್ಟು ಖರ್ಚಾಕವು, ಇದ್ದವು ಏನಾಗಲ್ಲ. ಒಟ್ಟಿ ಚೆನ್ನಾಗಿ ಸುಟ್ಟ ಹಾಕಿದ್ರೆ ಮಾತ್ರ ಒಂದು ಹತ್ತು ವರ್ಷ ಆದ್ರೆ ಏನಾಗಲ್ಲ. ಅವು ಈಗ ದೊಡ್ಡ ದೊಡ್ಡ ಗಡಿಗೆ ಮಾಡ್ತೀರಾ, ದೊಡ್ಡ ದೊಡ್ಡ ಸ್ವಾರೆ ಅಂತ ಹೇಳ್ತಾರೆ. ಈಗ ಕೆಲವೆಲ್ಲ ಹಿಂದೆ ನಮ್ಮ ಹಳ್ಳಿಯಲ್ಲಿ ಏನ್ ಹೇಳ್ತಿದ್ರಪ್ಪ ಅಂದ್ರೆ ಎಡ್ಲಿ ಅಂಡೆ ಅನ್ನರು, ಗುಡಾಣ ಅನ್ನರು, ನೀರ್ ಹಾಕೊಂಡು ಅದರಲ್ಲೇ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಗಳಲ್ಲೆಲ್ಲ ಬಳಸಿರೋದನ್ನ ನಾವು ಕಂಡಿದ್ವಿ. ಹೌದಾ? ಅಂದ್ರೆ ಈಗ ಆ ಪದ್ಧತಿ ಇದೆಯಾ? ಇಲ್ಲ ಸರ್, ಈಗ ಈಗಿನ ಜನಗಳ ಕೈಯಾಗೆ ಇರಲ್ಲ ಅದಕ್ಕೆ. ಏನು ಬೇಸಿಗೆ ಮಾತ್ರ ಕುಡಿಯೋ ತಣ್ಣೀರಿ ಮಾತ್ರ ಒಂದ್ ಸ್ವಾರೆ ತಾಂತಾರೆ, ಇಲ್ಲ ಅಂದ್ರೆ ಇನ್ ಯಾತಕ್ಕೂ ತಾನಲ್ಲ. ಈ ಮದುವೆ ಕಾರ್ಯಗಳಿಗೆ ಅವಕ್ಕೆ ಮಾತ್ರ ಹೋಯ್ತಾರೆ. ಈಗ ಸಾಕಷ್ಟು ಒಳ್ಳೇದಪ್ಪ ನಮಗೆ, ಈಗ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳೋದು. ಹೌದು ಸರ್, ಅದು ಆರೋಗ್ಯಕ್ಕೆ ಒಳ್ಳೇದು. ಸ್ವಾರಿಯಾಗಿ ಮಾಡ್ಕೊಂತ ಈಗಿನ ಹೆಣ್ಮಕ್ಳು ಬಳಸಲ್ಲ ಅವನ್ನ, ಹೊರದಕ್ಕವ್ ಅಂತ ಹೇಳಿ ಎಲ್ಲ ಸ್ಟೀಲು ಪಾತ್ರೆ ಬಂದವ. ಅಂದ್ರೆ ಹಳೆ ಪದ್ಧತಿನೇ ಉತ್ತಮ ಅಂತ ಹೇಳಿದ್ರೆ ಈಗಿನ ಒಂದು ಹೊಸ ಪದ್ಧತಿ ಉತ್ತಮ ಅಂತ ಹೇಳ್ತೀರ? ಹಳೆ ಪದ್ಧತಿನೇ ಉತ್ತಮ, ಈಗ ಯಾರು ನಡೆಸ್ತಾರೆ ಸರ್? ಯಾರು ನಡೆಸಲ್ಲ ಹಳೆ ಪದ್ಧತಿನ. ಎಲ್ಲ ಈಗ ಎಲ್ಲ ಹೊಸ ಯುಗ, ಹೊಸ ಕಾಲ ಬಂದತ್ತ. ಎಲ್ಲ ಪಾತ್ರೆ, ಸ್ಟವ್, ಗ್ಯಾಸು, ಕುಕ್ಕರು ಅವು ಬಂದವ. ಹಳೆ ಪದ್ಧತಿ ಬಳಸಿದ್ರೆ ಯಾವ ಕಾಯಿಲೆನೂ ಇರಲ್ಲ. ಅಂದ್ರೆ ಇವತ್ತಿನ ಒಂದು ವಾತಾವರಣದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ನಮಗೆ ಒಳ್ಳೆಯ ಒಂದು ಆರೋಗ್ಯ ಸಿಗ್ಬೇಕು ಅಂದ್ರೆ ಹಿಂದೆ ನಮ್ಮ ಮುತ್ತಜ್ಜರ ಕಾಲದಲ್ಲಿ ಏನು ಇತ್ತ ಪದ್ಧತಿ, ಈಗ ಎಲ್ಲದೂ ಪ್ರತಿಯೊಂದು ಒಂದು ಕೃಷಿ ಮಾಡೋದಾಗಿರ್ಲಿ, ದಿನನಿತ್ಯ ನಾವು ಊಟ ಮಾಡೋಂತ ಒಂದು ಇದು ಆಹಾರದ ಸೇವನೆ ಆಗ್ಲಿ, ನಮ್ಮ ಮನೆಗೆ ಬಳಸಂತ ಸಾಮಗ್ರಿಗಳು ಆಗ್ಲಿ, ಅವತ್ತಿನ ಕಾಲದವೇ ಉತ್ತಮವಾಗಿದ್ವು. ಅವತ್ತಿನ ಕಾಲದವನ್ನೇ ನಾವು ಬಳಕೆ ಮಾಡಿಕೊಂಡ್ರೆ ಇವತ್ತೂ ಆರೋಗ್ಯ ಕಾಪಾಡ್ಕೊಳ್ಬಹುದು ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಹೌದು ಸರ್, ಹೌದು. ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಬಿಡುತ್ತೆ. ಆಗಿನವರೆಲ್ಲ ಮಡಿಕೆಗೆ ಮಾಡ್ಕೊಂಡ್ ತಿಂದ್ರೆ ಗಟ್ಟಿ, ಎಷ್ಟು ಗಟ್ಟಿ ಇದಾರೆ. ಈಗೆಲ್ಲ ಹೈಬ್ರಿಡ್. ಅವಾಗ ಮೊದ್ಲೆಲ್ಲ ಜವಾರಿ ಸೊಪ್ಪು ಸೀದೆ ತಿಂದು ನಮ್ಮ ಅಪ್ಪರು ಘನವಾಗಿ ಗಟ್ಟಿ ಇದಾರೆ. ಈಗಲೂ 75 ವರ್ಷ ಅಂದ್ರೂ ಕೂಡ ಘನವಾಗಿ ಕೆಲಸ ಮಾಡತ್ ನಮ್ಮ ಅಪ್ಪ. ನಾವು ಆ ವಯಸ್ಸಿನ ತನಕ ಮಾಡ್ತೀವಲ್ಲ ಗೊತ್ತಲ್ಲ. ಈ ಕುಂಬಾರಿಕೆ ಕೆಲಸ ಮಾಡ್ತಿರಲ್ಲ ನೀವು ಈ ವೃತ್ತಿಯನ್ನ, ಅಂದ್ರೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ವರ್ಷದಲ್ಲಿ? ಅದು ಒಂದ್ ಲೋಡ್ ಎರಡ್ ಲೋಡ್ ಮಣ್ಣು ತರಕ್ಕೆ ಒಂದು ಈಗ 1,000 ರೂಪಾಯಿಗೆ ಒಂದ್ ಲೋಡ್ ಕೇಳ್ತಾರೆ. ಅದೊಂದ್ ಲೋಡ್ ಕಟ್ಟಿಗೆ ತರಕ್ಕೂ ಎಲ್ಲದಕ್ಕೂ ಸೇರಿ ಒಂದ್ 10,000 ರೂಪಾಯಿ ಖರ್ಚು ಬರುತ್ತೆ. ಈಗ 10,000 ರೂಪಾಯಿ ಖರ್ಚು ಮಾಡ್ತಿರಲ್ಲ, ನಾನಾ ರೀತಿಯಾದಂತ ಗಡಿಗಳು ಮಾಡ್ತೀರಿ, ದೀಪ ಮಾಡ್ತೀರಿ, ಇವನ್ನೆಲ್ಲ ಮಾರಾಟ ಮಾಡ್ತಿರಲ್ಲ, ನಿಮ್ಗೆ ಎಷ್ಟು ಖರ್ಚು ತೆಗೆದ ಎಷ್ಟು ಒಂದ್ ವರ್ಷದಲ್ಲಿ ಲಾಭ ತಗೊಳ್ತೀರಾ? ಸರ್ ಅದು ಖರ್ಚು ಸೇಲ್ ಆದ್ರೆ ಮಾತ್ರ ನಾವು ಮಾಡಿದ ಅಷ್ಟು ಸೇಲ್ ಆದ್ರೆ ಒಂದ್ 25-30 ಸಾವಿರ ರೂಪಾಯಿ ಉಳಿಯುತ್ತೆ ಸರ್. ಸೇಲ್ ಆಗಲಿದ್ರೆ ಮಾತ್ರ ಮಾಡಿದ ಖರ್ಚಿಗೆ ನಾವು ಅದಕ್ಕೆ ಸರಿ ಹೋಗ್ತೀವಿ. ಈಗ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ನೀವು ಹೋಗಿ? ನಾವ್ ಇಲ್ಲೇ ಇಲ್ಲೇ ಬಂದ ಹತ್ರ ಕೊಡ್ತೀವಿ ಸರ್. ನಾವೇನು ಇಲ್ಲಿ ಹಬ್ಬಗಳಿದ್ರೆ ಮಾತ್ರ ಯುಗಾದಿಗೆ ಹಬ್ಬಕ್ಕೆ ಇಲ್ಲಿ ಬಿದ್ರಿಕೆರೆ ಸಂತೆ ನಮ್ಮ ಸುತ್ತಮುತ್ತ ಹಳ್ಳಿಗೆ ಹಾಕೊಂಡ್ ಹೋಗ್ತೀವಿ, ಇಲ್ಲಾಂದ್ರೆ ಊರ ಹತ್ರನೇ ಮಾರೋದು. ಎಲ್ಲ ಬೇರೆ ಬೇರೆ ಕಡೆ ಈಗ ದಾವಣಗೆರೆ ದುರ್ಗ ಸಿಟಿಗಳೆಲ್ಲ ಮಾರಾಟ ಮಾಡಲ್ಲ? ಇಲ್ಲ ಸರ್, ನಾವು ಅಷ್ಟು ದೂರ ಹೋಗಕ್ಕಾಗಲ್ಲ. ಅವರಾಗಿ ಯಾರನ್ನ ಸಿಟಿಯರ್ ಬಂದ್ರೆ ಆಗಿ ಕಳಿಸ್ತಾರ, ಹೋಲ್ಸೇಲ್ ಕೊಡ್ತೀವಿ. ಈಗ ಒಂದ್ ಮಾತು ಹೇಳಿದ್ರೆ, ನಾವು ಯುಗಾದಿ ಹಬ್ಬದಲ್ಲಿ ಇದರ ಒಂದು ಮಾರಾಟ ಜಾಸ್ತಿ ಅಂತ ಹೇಳಿದ್ರ, ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಹಿರಿಯರ್ನ ಅಂತ ಹೇಳಿ ಮಾಡ್ತಾರೆ. ಅವಾಗೆಲ್ಲ ನಮಗೆ ಒಂದು ಸಣ್ಣದ ಗಡಿಗೆ ಬೇಕಾಗುತ್ತೆ, ಈಗ ಅಜ್ಜಿ ಕುಂದರ್ಸ್ಬೇಕು ಅಂತ ಹೇಳಿ. ಹಳ್ಳಿಗಳಲ್ಲಿ ಆ ಪದ್ಧತಿ ಇದೆ ಅಲ್ವಾ? ಹೌದು ಸರ್, ಇದೆ. ಯುಗಾದಿ ಹಬ್ಬದಾಗ ಒಳ್ಳೆ ಸೀಸನ್ ಸರ್, ಅವು ಕುಂಭ ಅಂತ ಹೇಳಿ ಹಿರಿಯರ್ ಕುಂಭ ಅಂತ ತಗೊಂಡ್ ಹೋಗ್ತಾರೆ. ಅದು ಯುಗಾದಿ ಹಬ್ಬದಾಗ ಒಳ್ಳೆ ಸೀಸನ್ ನಮ್ದು. ಅವಾಗ ಚೆನ್ನಾಗಿ ನಿಮಗೆ ಲಾಭ ಆಗುತ್ತಾ? ಲಾಭ ಆಗುತ್ತೆ, ಹಬ್ಬದಾಗ ಮಾತ್ರ ಚೆನ್ನಾಗಿ ಲಾಭ ಆಗುತ್ತೆ. ಈಗ ಸಾಕಷ್ಟು ಮಾಡ್ತೀರಪ್ಪ ನೀವು ಸವಾರಿಗಳೆಲ್ಲ, ಮಡಿಕೆ ಕುಂಭವನ್ನೆಲ್ಲ. ಈಗ ಈ ವರ್ಷ ಹೆಚ್ಚು ಸೇಲ್ ಆಗ್ಲಿಲ್ಲ, ಉಳ್ಕೊಂಡು ಅಂದ್ರೆ ಮತ್ತೆ ಮುಂದಿನ ವರ್ಷ ಅವನ್ನ ಮಾರಾಟ ಮಾಡಬಹುದು? ಮಾಡ್ಬೋದು ಸರ್, ಅವನ್ ಮಾಡ್ಬೋದು, ಮಾರಾಟ ಮಾಡ್ಬೋದು. ಏನು ಚೆನ್ನಾಗಿ ಸುಟ್ಟಾಕ್ಬೇಕು ಒಟ್ಟಿಗೆ, ಅವು ಅರ್ಧಂಬರ್ಧ ಸುಟ್ಟು ಅಂದ್ರೆ ತಡಿಯಲ್ಲ, ಮಳೆಗೆ ಕರಿಗೇ ಬರ್ತೈತೆ. ಚೆನ್ನಾಗಿ ಸುಟ್ಟಿ ಹಾಕಿದ್ರೆ 2-3 ವರ್ಷ ಆದ್ರೆ ಏನಾಗಲ್ಲ. ಅವು ಮಾರಾಟ ಮಾಡಕ್ ಆಗ್ಲಿಲ್ಲ, ಉಳ್ಕೊಂಡು ಅಂದ್ರೆ ಮನೇಲಿ ಸ್ಟಾಕ್ ಮಾಡ್ತೀರಾ ಅವನ್ನ? ಇಲ್ಲ ಸರ್, ಅಲ್ಲೇ ಹೊರಗೆ ಒಟ್ಟು ಸರ್, ಅವನೇ ಮನೆಗೆ ಒಳಗೆ ಒಟ್ಟಲ್ಲ, ಸುಟ್ಟ ಮಾತ್ರ ಹೊರಗೆ ಒಟ್ಟದು. ಹಸೆ ಮಾಡಿದಿ ಮಾಡಿಟ್ಟ ಮಾತ್ರ ಹಸೆ ಸ್ವಾರೇನ ಒಳಗಿರ್ತಾವ ಮನೆ ಒಳಗೆ. ಮಳೆಗೆ ತೋಯ್ಬಾರ್ದು, ಮಳೆಗೆ ತೋದ್ರೆ ಕರಿಗೋಕವ, ಒಳಗಿರ್ತೀವಿ ಹಸೆವಾದ್ರೆ. ಸುಟ್ಟ ಮಾತ್ರ ಹೊರಗೆ ಹಾಕೋದು, ಒಳಗೆ ಹಾಕಲ್ಲ. ಈ ಹೊರಗೆ ಹಾಕಿದ್ರೆ ಮಳೆ ತೋಯಲ್ವಾ? ಮಳೆ ತೋದ್ರೆ ಏನಾಗಲ್ಲ ಸರ್, ಸರಿಯ ಸುಟ್ಟ ಹಾಕಿದ್ರೆ ಮಾತ್ರ 2-3 ವರ್ಷ ಆದ್ರೆ ಏನಾಗಲ್ಲ. ನಮ್ಮ ಏನಾದ್ರು ಒಚ್ಚತ್ರೆ ಅವ್ಕ? ಇಲ್ಲ, ಏನು ಒಚ್ಚಲ್ಲ. ಅವು ಈ ಗರಿಬರಿ ಈ ತರ ಏನು ಒಚ್ಚಲ್ಲ, ಯಾವನು ಏನು ಒಚ್ಚಲ್ಲ. ಈಗ ಬೇರೆ ಕಳ್ಳರು ಈ ತರ ತಗೊಳ್ಳೋಗಲ್ಲ, ಅವ್ನ ಯಾರು ಮುಟ್ಟಲ್ಲ ಸರ್. ಯಾರನ್ನ ಬೇಕಂದ್ರೆ ನಮ್ಮನ್ನ ಸರ್ವತ್ನಾಗ ರಾತ್ರಿ 12 ಗಂಟೆ ಬಂದ್ರು ಕೂಡ ಮನೆಗೆ ಬಂದು ಎಬ್ಬಿಸಿ ತಗೊಂಡೋಕ್ಕಾರೆ, ಯಾರು ಮುಟ್ಟಲ್ಲ ಅವನು. ಈಗ ಬೇಸಿಗೆ ಬಂತಂದ್ರೆ ಸಾಕಷ್ಟು ನಿಮಗೆ ಖರ್ಚು ಆಗ್ತವೆ. ಯಾಕಂತಂದ್ರೆ ಈ ಒಂದು ಗಡಿಗೆಯಲ್ಲಿ ನೀರು ಇಟ್ಕೊಂಡು ನಾವು ಕುಡಿದ್ರೆ ಒಳ್ಳೆ ತಣ್ಣಗಿರ್ತವೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಸಾಕಷ್ಟು ಜನ ಸಿಟಿಗಳಿಗೆಲ್ಲ ಬಳಸ್ತಾರಲ್ವ? ಹ್ಞೂ ಸರ್, ಬಳಸ್ತಾರೆ. ಕುಡಿಯೋ ನೀರಿಗೆ ಮಾತ್ರ ಬೇಸಿಗೆ ಖರ್ಚಾಕವೆ, ತಣ್ಣೀರಿಗೆ ಯಾರಾದ್ರೂ ಒಯ್ದೇ ಒಯ್ತಾರೆ. ಈಗೆಲ್ಲ ಮನೆ ಹತ್ರ ಬಂದು ತಗೊಂಡೋಗ್ತಾರ ಜನಗಳೇನಾದ್ರು? ಹ್ಞೂ ಸರ್, ಮನೆ ಹತ್ರ ಬಂದು ತಗೊಂಡೋಗ್ತಾರೆ, ನಾವೇನು ಎಲ್ಲಿಗೆ ಹಾಕೊಂಡು ಹೋಗಲ್ಲ. ಮಾಡ್ತೀವ್ರೆ, ಈ ಕಸುಬನ್ನ ನೀವು ಕಲ್ತ್ಕೊಂಡಿದ್ರಲ್ಲ, ಈಗ ಮತ್ತೆ ಮುಂದುವರಿಬೇಕು ಅಂತಂದ್ರೆ ಉಳಿಬೇಕು ಅಂತಂದ್ರೆ ನಿಮ್ ಮಕ್ಕಳಿಗೆ ಏನಾದ್ರು ಕಲ್ಸಿದ್ರೆ? ಕಲ್ತ ಕಲಿಬಾರ್ದು ಸರ್ ನಮ್ಮ ಮನೆಗೆ, ಇಲ್ಲ ಅಂದ್ರೆ ಈಗ ನಮ್ಮ ಅಪ್ಪನ ಪೀಳಿಗೆ ಒಟ್ಟಿಗೆ ನಾನ್ ಕಲ್ತದ್ನಿ, ನಮ್ ಪೀಳಿಗೆಯಿಂದ ನಮ್ ಮಕ್ಳು ಕಲ್ತಾರ ಅಂತ ಹೇಳಕ್ ಆಗಲ್ಲ. ಕಲ್ತ್ಕೊಳ್ರಿ ಅಂತ ಹೇಳ್ತೀವಿ, ಅವ್ರಿಗೆ ಕಲ್ತ್ಕೊಂಡ್ರೆ ಕಲ್ತ್ಕೋಬಹುದು ಮನ್ಸ್ಪಟ್ಟು. ಈಗ ನೀವು ಆಸಕ್ತಿ ಕೊಟ್ಟು ಕಲ್ಸಿದ್ರೆ ಇದನ್ನ ಅವರು ಉಳಿಸ್ಕೊಂಡು ಹೋಗ್ತಾರೆ. ಈಗ ನೀವೇ ಬಡಪ ಬೇಡ, ಇದ್ರಲ್ಲಿ ಲಾಭ ಇಲ್ಲ ಅಂದ್ರೆ ಮತ್ತೆ ನಶಿಸಿ ಹೋಗುತ್ತೆ. ಹೌದ್ ಸರ್, ಅದಂತ ಸತ್ಯ. ನಾವಾಗಿ ಅವರಾಗಿ ತಿಳ್ಕೊಬೇಕು, ತಿಳ್ಕೊಂಡು ಇದ್ರಾಗ ಲಾಭ ಐತೆ, ನಾವು ಕಲ್ತ್ರೆ ಮುಂದೆ ಉಪಯೋಗ ಐತೆ ಅಂತ ಕಲ್ತ್ರೆ ಕಲಿಬಹುದು. ಈಗ ನಾವಂತ ಕಲ್ತಿದೀವಿ, ಮುಂದೆ ಕಲ್ತಾರ ಅಂತ ಹೇಳಕ್ ಆಗಲ್ಲ ಅವ್ರು. ಈಗ ಬೇರೆ ಕೃಷಿ ಮಾಡ್ಬೇಕಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ, ಅವ್ರ ಮೇಲೆ ನಾವು ಅವಲಂಬನೆ ಆಗ್ಬೇಕಾಗುತ್ತೆ. ಈಗ ನಿಮ್ಮ ಒಂದು ಈ ಒಂದ್ ಏನ್ ಕಸಬಿದೆ ಕುಂಬಾರಿಕೆ ವೃತ್ತಿ, ಈಗ ನಿಮ್ ಮನೆಯಲ್ಲಿ ನೀವು ಒಬ್ಬರೇ ಇದ್ರು ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ? ಇದಕ್ಕೇನು ಯಾವ್ದೇ ವಿದ್ಯುತ್ ಬೇಕಿಲ್ಲ, ಯಾವ್ದೇ ಬೇಕಿಲ್ಲ. ಈಗೇನು ಸಾಕಷ್ಟು ನಿಮಗೆ ಕೈಗಾರಿಕೆ ಒಂದು ಇದರಿಂದ ನಿಮಗೆ ಸಾಕಷ್ಟು ಇದರಿಂದ ಸಬ್ಸಿಡಿನೂ ಕೊಡ್ತಾರ ಅಂತ ಹೇಳಿ? ಸಬ್ಸಿಡಿ ಕೊಡ್ತಾರೆ ಸರ್. ಅವಾಗ ಈಗ ಒಂದ್ 5-6 ವರ್ಷದ ಮುಂಚೆ ಕೊಟ್ಟದ್ರು, ಮತ್ತೆ ಕೊಟ್ಟಲ್ಲ ಅವರು. ಈಗ ನಿಮ್ ತಂದೆಯವ್ರ ಕಾಲದಲ್ಲಿ ಸಾಕಷ್ಟು ಲಾಭ ಇತ್ತು ಅವತ್ತು? ಅವತ್ತು ಕಲ್ತದ್ರೆ ಅವತ್ತಿತ್ತು ಲಾಭ. ಅದು ಪೈಪ್ ಅಂತ ಮಾಡ್ತಿದ್ವಿ ಮೊದ್ಲು ನಾವು, ಅದು ಜಲವರಿ ಪೈಪ್ ಹೋಗೋದು. ಅದನ್ನ ಸೀಸನ್ ಈಗ ಪ್ಲಾಸ್ಟಿಕ್ ತಂದ್ಬಿಟ್ರು ಗೌರ್ಮೆಂಟ್ನವರು, ಅದ್ ನಿಂತೋಗ್ಬಿಡ್ತಾ. ಅಲ್ಲಿಗೆ ನಾವು ಮಡಿಕೆ ಒಂದ್ ಮಾಡ್ತೀವಿ ಅಷ್ಟೇ, ಜಲ ಪೈಪ್ ಬಿಟ್ಟು ಬಿಟ್ಟಿದ್ವಿ ಅವನ್ನ. ಅಂದ್ರೆ ಕೆಲವೊಂದು ಐಟಮ್ಗಳನ್ನ ನೀವು ಬಿಟ್ಟಿದ್ರ, ಎಲ್ಲವನ್ನೂ ನೀವು ಮಾಡ್ಕೊಂಡು ಎಲ್ಲವೂ ಸೇಲ್ ಆಗಿದ್ರೆ ನಿಮ್ಗೆ ಅವತ್ತಷ್ಟೇ ಇವತ್ತು ನಿಮಗೆ ಲಾಭ ಇರ್ತೈತಿ. ಇವತ್ತು ಅಷ್ಟೇ ಜನ ಮಾಡಾರು, ನಮ್ಮೂರಾಗ ಏನ್ ಕುಂಬಾರ ಇದಾರೆ ಎಲ್ಲರೂ ಮಾಡಾರು ಕುಂಬಾರಕನ. ಇವತ್ತು ಅದು ಬೇಡಿಕೆ ಇದ್ದಿದ್ರಿ, ಬೇಡಿಕೆ ಇಲ್ದಂಗ ಆತ ಕೈಬಿಟ್ರೆ ಎಲ್ಲ. ಈಗ 40 ಮನೆಯವರದಾರಲ್ಲ ನಿಮ್ಮ ಒಂದು ಕುಂಬಾರಿಕೆ ಮಾಡಂತ ಅವರು ನಿಮ್ಮೂರಲ್ಲಿ ಎಲ್ಲರೂ ಬಿಟ್ಟಾರ ಅಂತ ಹೇಳಿದ್ರಲ್ಲ, ಈಗ ನಿಮ್ಮನ್ನ ನೋಡ್ಕೊಂಡು ಏನಾದ್ರೆ ನಾವು ಅವ್ರಂಗ್ ಮಾಡ್ಬೇಕಂತ ಯಾರಾದ್ರೂ ಒಬ್ಬರಿಬ್ರು ಇವತ್ತಿನ ಜನ ಮುಂದ್ ಬಂದಾರ? ಇಲ್ಲ ಸರ್, ಯಾರು ಮಾಡಲ್ಲ. ಅಲ್ಲ, ಎಲ್ಲ ಬೇರೆ ಈಗ ಮನೆ ಕಟ್ಟೋದು ಅದನ್ನ ಕಲ್ತ್ಕೊಂಡ್ಬಿಡದಾರೆ, ನೀರಾವರಿ ಮಾಡ್ಕೊಂಡ್ಬಿಡದಾರ, ಯಾರು ಮಾಡಲ್ಲ ಅದನ್ನ, ಎಲ್ಲ ಕೈಬಿಟ್ಟು ಬಿಡದಾರೆ. ಈಗ ನೀವು ಸಾಕಷ್ಟು ಬೇಸಿಗೆಯಲ್ಲಿ ನಿಮಗೇನು ತೊಂದರೆ ಇಲ್ಲ ಕೆಲಸ, ಈ ಒಂದು ಕುಂಬಾರಿಕೆ ವೃತ್ತಿ ಉಪಕಸವಾಗಿ ನಿಮಗೆ ಕೈ ಹಿಡಿಯುತ್ತೆ. ಈಗ ಮಳೆಗಾಲದಲ್ಲಿ ಕೃಷಿ ಬದುಕಿದೆ ಅಲ್ವಾ, ಎರಡನ್ನು ನಿಭಾಯಿಸ್ಕೊಂಡು ಹೋಗ್ತಾ? ಎರಡನ್ನ ನಿಭಾಯಿಸ್ಕೊಂಡು. ಒಟ್ಟಾರೆ ಮಾರುತಿ ಅವ್ರೆ, ಏನನ್ಸುತ್ತೆ ಈ ಒಂದು ಕುಂಬಾರಿಕೆ ಉಪಕಸವಾಗಿ ಈ ಒಂದು ವೃತ್ತಿಯನ್ನು ಮಾಡ್ತಾ ಇದ್ರಲ್ಲ? ಇದು ನಮಗೆ ಒಳ್ಳೇದನ್ಸುತ್ತೆ, ನಮ್ಮ ಅಪ್ಪರ ಕಲೆನ ನಾವು ಕಲ್ತಿದೀವಿ ಅಂತ ಒಂಥರ ಖುಷಿ ಆಗತ್ತೆ. ಒಂದ್ ಕಡೆ ಖುಷಿ ಆಗುತ್ತೆ, ಈ ಒಂದು ವೃತ್ತಿಯನ್ನ ಮುಂದುವರ್ಸ್ಕೊಂಡೋಗಿ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅನ್ನೋದು ಒಂದೆಲ್ಲ ಒಂದ್ ಕಡೆ ನಿಮ್ ಮನಸ್ಸಿನಲ್ಲಿ ಇದೆ? ಇದೆ ಇದೆ, ನಮ್ ಮಕ್ಕಳಿಗೂ ಕಲ್ಸಕ್ ಅಂತ ಇದೀವಿ, ಅವರಾಗಿ ಕಲ್ತ್ರೆ ಕಲ್ಸ್ಬೇಕು. ಒಳ್ಳೇದು ಮಾರುತಿ ಅವರೇ, ಇಲ್ಲೇ ತನಕ ಈ ಒಂದು ಕುಂಬಾರಿಕೆ ವೃತ್ತಿಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುಂಬಾರಿಕೆ ವೃತ್ತಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ರಸ್ತೆ ಮಾಕುಂಟೆ ಗ್ರಾಮದ ಕೃಷಿಕ ಕೆಎಸ್ ಮಾರುತಿ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕೋನೆಹಳ್ಳಿ ಕೆಬಿಕೆ ಯಲ್ಲಿ ತಲಾ 2 ಸೆಂಟಿಮೀಟರ್, ಶಿರಾಲಿ ಕಾರವಾರ ಕುಮಟಾ ಅಂಕೋಲಾ ಸಿಆರ್ ಪಟ್ಟಣ ನಾಯಕನಹಟ್ಟಿ ಮಧುಗಿರಿ ತುಮಕೂರಿನಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 40.3 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ರಾಜ್ಯದ ಹವಾಮಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ.